ಅಜಲ ಅನಲ ಅನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 5 ರೈತರಾದ ಕಲ್ಯಾಣ್ ಕುಮಾರ್ ಮಂಡಲ ಅವರ ನೈಸರ್ಗಿಕ ಕೃಷಿ ಅನುಭವಗಳು, ಹಾಗೆಯೇ ಹತ್ತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾ ಅಜಯ್ ಕುಮಾರ್ ಅವರಿಂದ ಮಾಹಿತಿಯನ್ನ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 5 ರೈತರಾದ ಕಲ್ಯಾಣ್ ಕುಮಾರ್ ಮಂಡಲ ಅವರ ನೈಸರ್ಗಿಕ ಕೃಷಿ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕು ಆರ್ಎಚ್ ಕ್ಯಾಂಪ್ 5 ಕಲ್ಯಾಣ್ ಮಂಡಲ್ ಅಂತೇಳಿ ಇವರು ಒಬ್ಬ ಸಾವಯವ ರೈತ ಅಂತ ಹೇಳ್ಬೋದು. ಜೊತೆಗೆ ತಮ್ಮ ಒಂದು 5 ಜಮೀನಿನಲ್ಲಿ ಹಲವಾರು ಹಣ್ಣಿನ ಬೆಳೆಗಳನ್ನು, ತರಕಾರಿಯನ್ನು, ಜೊತೆಗೆ ಸಂಪೂರ್ಣ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೆರೆಯನ್ನು ಮಾಡಿಕೊಂಡು 2 ಆಕಳುಗಳನ್ನು ಕಟ್ಕೊಂಡ್ಬಿಟ್ಟು ಆಕಳ ಗೋಮೂತ್ರ ಸಗಣಿಯನ್ನು ಚೆನ್ನಾಗಿ ಕೃಷಿಯಲ್ಲಿ ಬಳಸ್ತಾ ಸಾವಯವ ಜೀವಾಮೃತ ಇರಬಹುದು, ಜೊತೆಗೆ ವೇಸ್ಟ್ ಡಿಕಾಂಪೋಸರ್ ಬಳಕೆಯನ್ನು ಮಾಡೋದು ಮತ್ತು ಹಲವಾರು ತಪ್ಪಲಗಳ ಕಷಾಯವನ್ನು ಉಪಯೋಗ ಮಾಡೋದು, ಹಾಗೆಯೇ ಎರೆಗೊಬ್ಬರವನ್ನು ತೊಟ್ಟಿಯನ್ನು ಸಹ ಮಾಡ್ಕೊಂಡಿದ್ದಾರೆ. 2 ಆಕಳದಿಂದ 5 ಭೂಮಿಯಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸದೆ ಹಲವಾರು ಹಣ್ಣಿನ ಬೆಳೆಗಳನ್ನು, ಭತ್ತವನ್ನು ಮತ್ತು ತರಕಾರಿಯನ್ನು ಕಲ್ಯಾಣ್ ಮಂಡಲ್ ಅವರು ಸುಮಾರು ವರ್ಷದಿಂದ ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಕ್ಕಲುತನ ಮಾಡ್ತಾರೆ, ಏನನ್ನಿಸ್ತದೆ, ಸಾವಯವ ಕೃಷಿ ಅಂದರೆ ನೈಸರ್ಗಿಕ ಕೃಷಿ ಅನ್ಬೋದು, ಸಾವಯವ ಕೃಷಿ ಇರ್ಬೋದು, ಯಾವ ರೀತಿ ಅವರಿಗೆ ಒಂದು ನೆಮ್ಮದಿಯನ್ನು ತಂದು ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಕಲ್ಯಾಣ್ ಮಂಡಲ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಕಲ್ಯಾಣ್ ಮಂಡಲ್ ಅವರೇ ಹೇಳಿ, ತಮ್ಮ ಕೃಷಿ ಬದುಕು ಹೇಗೆ ಪ್ರಾರಂಭ ಆಯಿತು, ಮೂಲತಃ ನಿಮ್ಮದು ಕೃಷಿ ಭೂಮಿ ಇತ್ತ ಅಥವಾ ಹೇಗೆ ನಡುವೆ ಪ್ರಾರಂಭ ಮಾಡಿದ್ರೆ ಹೇಗೆ? ಸರ್, ಮೂಲತಃ ಆ್ಯಕ್ಚುಲಿ ನಮ್ಮ ಇಲ್ಲಿ ಬಂದು ನಮ್ಮ ತಾತನವರು 50 ಹಿಂದೆ ಬಂದಿದ್ದರು. ಅವಾಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು 5 ಭೂಮಿಯನ್ನು ಕೊಟ್ಟಿದ್ದರು. ಅಲ್ಲಿಂದ ನಮ್ಮ ಅವಾಗ ನಮ್ಮ ತಾತನವರು, ಅಪ್ಪಾಜಿ ಅವರು ರಾಸಾಯನಿಕ ಭೂಮಿಯನ್ನು ಮಾಡ್ತಿದ್ದರು. ಅದರಿಂದ ಸುಮಾರು ಅವರಿಗೆ ತೊಂದರೆಗಳನ್ನು ಅನಿಸ್ತಿತ್ತು. ಅಂದರೆ ದುಡ್ಡು ಕೊಟ್ಟು ರಾಸಾಯನಿಕ ಎಣ್ಣೆ ಗೊಬ್ಬರ ಎಲ್ಲ ತಂದು ನಂತರ ಬೆಳೆ ಕೆಲವೊಂದ್ಸರಿ ಆಗ್ತಿತ್ತು, ಮಳೆ ವಾತಾವರಣ ಆಗಿ, ಮಳೆ ಹೆಚ್ಚು ಪ್ರಮಾಣ ಕಡಿಮೆ ಪ್ರಮಾಣ ಆಗಿ ಬೆಳೆ ಕೆಲವೊಂದ್ಸರಿ ನಾವು ಹೆಚ್ಚು ಕಡಿಮೆ ಆಗ್ತಿತ್ತು. ಅದರಿಂದ ಸಾಲ ಆಗಿತ್ತು ಆ ಟೈಮಲ್ಲಿ. ಆ ಭೂಮಿಯನ್ನು ನಮ್ಮ ಅಪ್ಪಾಜಿ ಅವರು ಏನು ಮಾಡಿಬಿಟ್ರು, ಒಬ್ಬರಿಗೆ ಕೊಟ್ಟು ಸಾಲ ತೀರಿಸ್ಬೇಕಂತೇಳಿ 5 ಭಾಳ ತೊಂದರೆ. ನಾವು ಸಹಿತ ಅವಾಗ ಆ ಟೈಮಲ್ಲಿ ಸ್ಕೂಲ್ ಓದಬೇಕಾದ್ರೆ ಮನೆ ಕಷ್ಟ ಅನ್ನೋದು ನಮಗೆ ಸ್ಕೂಲ್ ಓದೋಕ್ಕೆ ಮನಸ್ಸು ಬರಲಿಲ್ಲ. ಇದು ಒಂಥರ ಅಪ್ಪಾಜಿ ಸಾಲ ಆಗಿಬಿಡ್ತಲ್ಲ, ಟೆನ್ಷನಲ್ಲಿ ಏನು ಮಾಡಬೇಕು, ಸ್ಕೂಲಲ್ಲಿ ಹೋದರೆ ಮನಸ್ಸು ಬರ್ತಿರಲಿಲ್ಲ ಓದಕ್ಕೆ. ಮನೆಯಲ್ಲಿ ಕಷ್ಟ ಇತ್ತು, ಸಂಪೂರ್ಣ ಕಷ್ಟ ಇತ್ತು, ಸಾಲ ಇತ್ತು. ಅವಾಗಿಂದ ನನಗೆ ಒಂದು ಮನಸ್ಸಿಗೆ ಬಂತು. ನಂತರ ಸಾಲ ಆಯಿತು, ಬಿ ಪಿ ಶುಗರ್ ಹಾಗೆ ಕಂಟಿನ್ಯೂ ಇತ್ತು, ಈ ರಾಸಾಯನಿಕ ಎಲ್ಲ ಅಣ್ಣ ತರಕಾರಿ ಎಲ್ಲ ತಿಂದು. ಅವಾಗ ನಾವು ಸಂಕಲ್ಪನ ತೊಗೊಂಡಿದ್ವಿ, ರಾಜೀವ್ ದೀಕ್ಷಿತ್ ಅವರು ಒಂದು ಅಡಿಯೋ ನೋಡಿ, ರಾಜೀವ್ ದೀಕ್ಷಿತ್ ಅಡಿಯೋ ನೋಡಿ ಅವರು ಸಾವಯವ ಕೃಷಿ ಯಾವ ರೀತಿ ಮಾಡ್ತಿದ್ರು, ಯಾವ ರೀತಿ ಎಲ್ಲ ಮಾಡಬೇಕು ಅದೆಲ್ಲ ಸ್ವಲ್ಪ ಮಾಹಿತಿ ತೊಗೊಂಡು ನಾವೆಲ್ಲ ಸ್ವಂತ ಪ್ರಮಾಣವಾಗಿ ನಾವು ಮಾಡ್ತಾ ಇದ್ದೀವಿ. ಸಣ್ಣ ಪ್ರಮಾಣವಾಗಿ ಮಾಡ್ತಾ ಮಾಡ್ತಾ ಈಗ ನಮ್ಮ ಮನೆಯಲ್ಲಿ ಬಿ ಪಿ ಕಡಿಮೆ ಆಯಿತು, ಶುಗರ್ ಕಡಿಮೆ ಆಯಿತು. ಬಟ್ ಲಾಭ ಇದರಲ್ಲಿ ಕಡಿಮೆ ಅಂತ ಹೇಳ್ಬಾರ್ದು ಸರ್, ಯಾಕಂತಂದ್ರೆ ಈಗ ರೈತರೆಲ್ಲ ಸಾಲ ಆಗಿ ತೊಗೊಂಡ್ಬರ್ತಾರೆ, ಅದರಿಂದ ಅವರೆಲ್ಲ ಸಾಲ ಕೊಟ್ಟು ಟ್ರ್ಯಾಕ್ಟರ್ ನೇಗಿಲೆ ಮಾಡಿಕೊಟ್ಟು ಆನಂತರ ಅವ್ರ ಹತ್ರ ಏನಿರೋದಿಲ್ಲ. ಬಟ್ ನಮ್ಗೆ ಇಲ್ಲಿ ಬೆಳೆ ಕಡಿಮೆ ಕಾಣಿಸ್ತದೆ, ಬಟ್ ಇದನ್ನು ಮಾರಾಟ ಮಾಡಿದ್ದು ಸಂಪೂರ್ಣ ಹಣ ನಮ್ಮ ಹತ್ರನೇ ಇರುತ್ತೆ, ಅದೊಂದು ಶೇಪ್. ಹಾಗಾಗಿ ಇದು ವಿಷಮುಕ್ತವಾದ ರೈತ ಯಾರಾದರೂ ಮಾಡಬಹುದು. ಇದು ಸಂಪಲ್ ಮಾಡ್ರ ಸರ್, ಇದೇನು ದೊಡ್ಡದು, ಕೇವಲ ಒಂದು ಮನೆಯಲ್ಲೊಂದು ಆಕಳು ಕಟ್ಕೊಂಡು ಒಂದು 5 ಎಕರೆ ಭೂಮಿಯನ್ನು ಆರಾಮಾಗಿ ಮಾಡ್ಕೋಬಹುದು. ಈಗ ತಾವು 5 ಎಕರೆ ಭೂಮಿಯನ್ನ ಸಂಪೂರ್ಣ ಸಾವಯವ ಮಾಡ್ತಾ ಇದ್ದೀರಿ, ಯಾವುದೇ ಹೊರಗಿನ ಒಂದು ರಾಸಾಯನಿಕವನ್ನ ತಾವು ಬಳಸ್ತಾ ಇಲ್ಲ. ಈ ಸಾವಯವದಲ್ಲಿ ಏನೇನು ನಿಮ್ಮ ವಸ್ತುಗಳನ್ನ ಬಳಸ್ತಾ ಇದ್ದೀರಿ, ಏನೇನು ತಯಾರು ಮಾಡ್ಕೊಂಡು ಭೂಮಿಗೆ ಹಾಕ್ತಾ ಇದ್ದೀರಿ ಸ್ವಲ್ಪ ಹೇಳಿ ಸರ್. ನಾವು ಜೀವಾಮೃತ, ನಂತರ ಡಿಕಂಪೋಸರ್, ವೇಸ್ಟ್ ಡಿಕಂಪೋಸರ್ ಅಂದರೆ ಸಂಜೀವನಿ ಖಾದ ಅಂತ ಒಂದು ಬರುತ್ತೆ, ಮಜಿಕಿ ಕಸೈ ಅಂತ ಒಂದು ಬರುತ್ತೆ, ನಂತರ ಇದು ಒಣ ಕೊಟ್ಟಿಗೆ ಗೊಬ್ಬರ ಇದೆ, ನಂತರ ನಾವು ಎರೆಗೊಬ್ಬರ, ನಂತರ ನಮ್ಮ ತಾಯಿಯವರು ಸ್ವಂತ, ನಮ್ಮ ತಾಯಿ ನಮ್ಮ ಮನೆಯವರು ಒಂದು ಹಸಿ ಗೊಬ್ಬರ ಒಂದು 2 ದಿವಸ ಬಿಸಿಲಲ್ಲಿ ಒಣಗಿಸಿಟ್ಟು ಆಕಳ ಸಗಣಿಯನ್ನು ಒಣಗಿಸಿ ಒಂದು 2-3 ದಿವಸ ಒಣಗಿಸಿ ಅದನ್ನು ಪೂರ್ತಿ ಪೌಡರ್ ಮಾಡಿ ಅದಕ್ಕೆ ಗೋಮೂತ್ರ ಬೆಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಂಗೆ ಇಟ್ಟು ಬಿಡ್ತೀವಿ. ಅದನ್ನು ಯಾವಾಗಲೂ ವರ್ಷ ಪೂರ್ತಿಗೆ ನಾವು ಬೆಡ್ಡೆಗೆ ಹಾಕಂತ ಅದನ್ನು ಒಂದು ಉಪಯೋಗ ಮಾಡ್ತಾ ಇದ್ದೀವಿ. ಅದರಿಂದ ಸುಮಾರು ನಮಗೆ ಇದಾಗಿದೆ. ಈಗ ಸಂಜೀವಿನಿ ಕಷಾಯ ಅಂತಂದ್ರೆ ತಾವು ಏನೇನ ಯಾವ ರೀತಿ ಕಷಾಯ, ಅದು ಏನೇನು ತಪ್ಪಲ ಹಾಕ್ತಾರೆ ಅದಕ್ಕೆಲ್ಲ? ಸಂಜೀವಿನಿ ಕಷಾಯಿಗೆ ಏನು ತಪ್ಪಲ ಹಾಕೋದಿಲ್ಲ. ಈಗ ಸಂಜೀವಿನಿ ಕಾನ ಒಂದು 60 ಕೆಜಿ ಗೊಬ್ಬರ ಅಂದರೆ ಗೋಮಯ, ಒಂದು 6 ಲೀಟರ್ ಗೋಮೂತ್ರ, 1 ಕೆಜಿ ಬೆಲ್ಲ, 1 ಕೆಜಿ ಯಾವುದು ಗಿಡ ಹಳೆ ಗಿಡ ಆಗಿರುವಂಥ ಅದರ ಬಡ್ಡಿಯಿಂದ 1 ಕೆಜಿ ಮಣ್ಣು, ಆನಂತರ 1 ಕೆಜಿ ಇದು ದೀದನ್ನ ಇದು ಇಟ್ಟು ಯಾವ್ದು ಇಟ್ಟು ಆಗ್ಬೋದು, ಕಡಲೆ ಇಟ್ಟು ಆಗ್ಬೋದು, ಅದನ್ನ ಸಾವಯವ ಆಗ್ಬೇಕು, ಬೆಲ್ಲನ ಸಾವಯವ ಆಗ್ಬೇಕು, ಅದನ್ನ ಸಂಪೂರ್ಣ ಡಿಜಲ್ ಬೇಕಂದ್ರೆ ಸಾವಯವ ಆಗ್ಬೇಕು. ಈಗ ಮತ್ತೊಂದು, ನಾವು ನೀವು ಹೇಳಿದಂಗೆ ತಪ್ಪಲದ ಕಷಾಯವನ್ನ ಮಾಡ್ತೀವಿ ಅಂತಂದ್ರೆ ಏನೇನು ತಪ್ಪಲ ಹಾಕಿ ಕಷಾಯ ಮಾಡ್ಕೋತೀವಿ? ಈಗ ಹಸುಗಳನ್ನು ಯಾವ ತಪ್ಪಲ ತಿನ್ನೋದಿಲ್ಲ, ಅಂತ ತಪ್ಪಲ ಎಲ್ಲ ಹಾಕ್ಬೋದು. ಬಟ್ ಅಂದ್ರೆ ಪ್ರಾಣಿಗಳು ತಿನ್ನಲಾರದಂತ ತಪ್ಪಲ ಎಲ್ಲಿ ಅಕ್ಕಿ ಗಿಡ ಆಗ್ಬೋದು, ಆಮೇಲೆ ಬೇವಿನ ಗಿಡ, ಬೇವು, ಎಕ್ಕೆ, ಲಕ್ಕಿ ಇವೆಲ್ಲ ಒಟ್ಟು ಒಂದು 8-10 ನಮೂನೆ ತಪ್ಪಲಗಳನ್ನು ಹಾಕಿ ನೆನೆಸಿಟ್ಟಿರ್ಬೇಕು ಒಂದು 45 ದಿನ. ನಂತರ ಅದನ್ನು ಸ್ವಲ್ಪ ಕಡ್ಡಿಯಿಂದ ಸರೌಂಡಿಂಗ್ ತಿರುಗಿಸಿ ಒಂದೊಂದು ಎಸ್ಪ್ರೇ ಡಬ್ಬಿಗೆ ಒಂದೊಂದು ಲೀಟ್ರ್ ಹಾಕಿ ಅದನ್ನು ಸಂಪೂರ್ಣ ಬೆಳಗ್ಗೆ ಎಸ್ಪ್ರೇ ಮಾಡ್ತೀವಿ ನಾವು. ಒಂದು ಬ್ಯಾರಲಲ್ಲಿ ಎಷ್ಟು ಅಂದಾಜು ಎಷ್ಟು ಕೆಜಿ ತಪ್ಪಲ ಹಾಕಿರ್ತೀರ ಅದಕ್ಕೆ? ಅಂದರೆ 200 ಲೀಟ್ರ್ ಬ್ಯಾರಲ್ ಇರುತ್ತೆ ಸರ್, ಅದನ್ನ 3/4 ಭಾಗ ಬೇರೆ ತಪ್ಪಲ ಹಾಕಿರ್ತೀವಿ, 3/4 ಫುಲ್. ನಂತರ ಫುಲ್ ಡಿಕಂಪೋಸರ್ ವಾಟರ್ ಹಾಕಿ ಅದನ್ನ ಫುಲ್ ತುಂಬಿಸಿ 45 ದಿವಸ ಅದನ್ನ ಹಂಗೆ ಮುಚ್ಚಿಟ್ಟು ಬಿಡೋದು. ಹಾ, ಮುಚ್ಚಿಟ್ಟು ಬಿಡ್ತೀವಿ. 45 ದಿನದಲ್ಲಿ ಎಲ್ಲ ತಪ್ಪಲ ಕೊಳತು ಬಿಟ್ಟಿರ್ತದ, ಕಳೆತಿರ್ತದೆ ಎಲ್ಲ ಕೊಳತು ಬಿಡ್ತೀರಿ? 45 ದಿನ ಎಲ್ಲ ನೀರಾಗಿ ಬಿಡ್ತಾರೆ, ಎಲ್ಲ ನೀರು, ಏನೇನು ಇರೋದಿಲ್ಲ ಅದಕ್ಕೆ. ಅದನ್ನ ಒಂದೊಂದು ಗಿಡಕ್ಕೆ ಎಷ್ಟು ಹಾಕ್ತಾರೆ, ಸ್ಪ್ರೇ ಮಾಡ್ತಾರೆ, ಮಣ್ಣಿಗೆ ಹಾಕ್ತಾರೆ, ಗಿಡಕ್ಕೆ ಬಡ್ಡಿಗೆ ಸ್ಪ್ರೇನ ಮಾಡ್ಬೋದು, ಬಡ್ಡಿಗೆ ಹಾಕ್ಬೋದು. ನಾನು ಆಲ್ಮೋಸ್ಟ್ ದಿನ ಸ್ಪ್ರೇನ ಮಾಡ್ತಾ ಇದೀವಿ. ಹ್ಞೂ ರೀ. ಅಂದ್ರೆ ಯಾವುದೇ ಒಂದು ಹೊರಗಂದೆ ರಾಸಾಯನಿಕ ಕೀಟನಾಶಕವನ್ನು ಸಿಂಪರಣೆ ಮಾಡೋದಲ್ಲಿ ತಂದು ನಾವು ಯಾವುದು ನಾವು ಇಲ್ಲಿವರೆಗೆ ಸರ್ ನಾವು ತಂದಿಲ್ಲ. ಯಾಕಂತಂದ್ರೆ ಅದು ಕೀಟನಾಶಕ ತಂದ್ರೆ ಅದರ ವಾಸನೆಗೆ ನಮ್ಮ ಮನೆಯವರಿಗೆ ಎಫೆಕ್ಟ್, ನಮ್ಮ ಭೂಮಿ ನಮ್ಮ ಆಕಳಿದೆ ಆಕಳಿಗೆ ಫುಡ್ಗೆ ಎಫೆಕ್ಟ್, ನಮಗೇನೆ ಎಫೆಕ್ಟ್. ಅದರಿಂದ ನಾವು ಯಾವುದು ಹೊರಗಡೆ ಫರ್ಟಿಲೈಸರ್ ಫೆಸ್ಟಿಸೈಡ್ಸ್ ತರ್ತಾ ಇಲ್ಲ. ಈಗ ವೇಸ್ಟ್ ಡಿಕಾಂಪೋಸರ್ ಅನ್ನು ಸಹ ಬಳಸ್ತೀವಿ ಅಂತಂದ್ರೆ ಹೇಗೆ ಬಳಸ್ತಾ ಇದ್ರಿ ವೇಸ್ಟ್ ಡಿಕಾಂಪೋಸರ್ ಸ್ವಲ್ಪ ಹೇಳಿ ಸರ್? ವೇಸ್ಟ್ ಡಿಕಾಂಪೋಸರ್ ಅದನ್ನ ಎಕ್ಸ್ಪ್ರೇಣ ಮಾಡಬಹುದು. ಆಮೇಲೆ ನಾವು ಭತ್ತದಲ್ಲಿ ನೀರು ಬಿಡ್ತೀವಲ್ರಿ ಪೈಪ್ ಲೈನ್ಲಿಂದ, ನಮ್ಮ ಮನೆಯವರಿಗೆ ಕುಂದಿರಿಸ್ಬಿಡ್ತೀವಿ ಅಲ್ಲಿ ಒಂದೊಂದು ಅವರು ಹಂಗೆ ಬಿಡ್ತಾ ಇರೋದು ಹನಿ ಹನಿ ಎಲ್ಲ ಸಂಪೂರ್ಣ ಭತ್ತದ ಗದ್ದೆ ತುಂಬಾ ಪೂರ್ತಿ ಭತ್ತದ ಗದ್ದೆ ತುಂಬಾ. ಅಲ್ಲಿ ಗದ್ದೆಯಲ್ಲಿ ಯಾವ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ? ಇಲ್ಲ ಯಾವುದು ರಾಸಾಯನಿಕ ಏನೋ ಹಾಕಿಲ್ಲ ಸರ್ ಇಲ್ಲಿವರೆಗೂ. ಯಾಕಂದ್ರೆ ಅದು ಹಾಕಿದ್ರೆ ಈಗ ನಮ್ಮ ಅಪ್ಪಾಜಿ ಅವ್ರಿಗೆ ಕಾಮನ್ ಬಿ ಪಿ ಶುಗರ್ ಬಂದಿತ್ತು ಕಾಯಿಲೆ, ಈಗ ರಾಸಾಯನಿಕ ಹಾಕ್ತಾ ಇಲ್ಲ, ಅನ್ನ ತಿಂದು ಈಗ ಅವ್ರಿಗೆ ಬಿ ಪಿ ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ, ನನ್ನ ಕಣ್ಣೆದ್ರಿಗೆ ಕಣ್ಣೆದ್ರಿಗೆ ಆಗಿದೆ. ಅದೇನು ನಾ ಎಲ್ಲಿ ಹೋಗೋದು ಬೇಕಾಗಿಲ್ಲ. ಹಾಗಾಗಿ ಎಲ್ಲ ರೈತರು ಸರ್ ಈಗ ಎಲ್ಲರ ಹತ್ರ ಭೂಮಿ ಇದೆ ಆಲ್ಮೋಸ್ಟ್ ಹಳ್ಳಿ ಪ್ರಮಾಣದಲ್ಲಿ, ಕನಿಷ್ಠ ತಮ್ಮ ಕುಟುಂಬಗೋಸ್ಕರ ಒಂದು 1/2 ಎಕರೆಯಿಂದ ಒಂದು 1 ಎಕರೆ ತಾವು ಸ್ವಂತಾಗಿ ಮಾಡ್ಕೋಬೇಕು. ಮನೆಗಾದ್ರೂ ಏನ್ ತಿಂತೀವಿ ನಾವು ದಿನ ದಿನನಿತ್ಯ ಕಾಯಿಪಲ್ಲೆ ಹಣ್ಣು ತರಕಾರಿ ಮನೆ ಮಟ್ಟಿಗಾದ್ರೂ ಒಂಥರ ಬೆಳ್ಕೊಂಡು ತಿನ್ನೋದು ಒಳ್ಳೇದು. ಅದು ಸರ್ ಎಲ್ಲರ ಹಳ್ಳಿ ಗ್ರಾಮದಲ್ಲಿ ಕುರಿ ಇರಬಹುದು ಆಕಳು ಇರಬಹುದು ಎಮ್ಮೆ ಇರಬಹುದು ಎಲ್ಲರ ಮನೆಯಲ್ಲಿ ಕಾಮನ್ ಇದ್ದಿರುತ್ತೆ. 1 ಎಕರೆ ತಮ್ಮ ಮನೆಗೋಸ್ಕರ ಯಾರಾದ್ರೂ ಮಾಡಬಹುದು, ಇದೇನು ದೊಡ್ಡ ಸಾಧನೆ ಮಾಡುವಂತ ಏನಿಲ್ಲ. ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಮಕ್ಕಳು ಆರೋಗ್ಯಕ್ಕೋಸ್ಕರ, ನಮ್ಮ ಮುಂದಿನ ಪೀಳಿಗೋಸ್ಕರ ಮಾಡಲೇಬೇಕು. ಈಗ 5 ಎಕರೆ ಭೂಮಿ ಇದೆ ನಿಮ್ದು, 5 ಎಕರೆದಲ್ಲಿ ಏನೇನು ಬೆಳೆಗಳದಾವ ಸ್ವಲ್ಪ ಹೇಳಿ. ಸರ್ ನಮ್ಮ 6 ನಮೂನಿ ಬಾಳೆ ಇದೆ. 6 ನಮೂನಿ ಬಾಳೆ ಎಲ್ಲಿಂದ ತಗೊಂಡ್ರೆ 6 ನಮೂನಿ ತಳಿಗಳನ್ನ? ಕೇರಳ, ಮೈಸೂರು, ಇಲ್ಲಿ ಗಂಗಾವತಿ, ಇಲ್ಲಿ ಆಂಧ್ರ, ಸುಮಾರು ಭಾಗದಿಂದ ತಂದಿವಿ. ಒಂಥರ ಆಸಕ್ತಿ ನಿಮಗೆ 6 ತರ ಬಾಳೆಹಣ್ಣು ತಿನ್ಬೇಕು ಹಣ್ಣನ್ನು ಅಂತೇಳಿ? ಅಂದ್ರೆ ನಮ್ಮ ಮನೆಯವರಿಗೆ ಅದೊಂದು ಒಳ್ಳೆ ಬಾಳೆಹಣ್ಣು ಕೊಡಬೇಕು, ಮತ್ತೆ ನಮ್ಮ ಸ್ನೇಹಿತರಿಗೆ ಅದೊಂದು ಸ್ವಲ್ಪ ತಿಂದಿದೆ ಅಂದ್ರೆ ಹೊಲದಲ್ಲಿ ಬಂದ್ರೆ ತೃಪ್ತಿ ಆಗ್ಬೇಕಲ್ಲ ಹಣ್ಣಿನೊಡೆ, ಸಿಗ್ಬೇಕು ಹೊಲದಲ್ಲಿ ತೃಪ್ತಿರಬಾರದು. ಮತ್ತೆ ಗಿಡದಲ್ಲಿ ಹಣ್ಣು ಒಂಥರ ಬಂದ್ರೆ ನಮ್ಗೆ ಒಂಥರ ತೃಪ್ತಿ ಆಗುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ. ಈಗ ಅದು 5 ತರ ಬಾಳೆ ಕಾಯಿಗಳ ಹಣ್ಣುಗಳನ್ನ ತಿಂತ ಇದ್ದೀವಿ ಸರ್. ಈಗ ಆಲ್ರೆಡಿ 3 ಬಂದಿದೆ, ಇನ್ನೂ 3 ಬರುತ್ತೆ. ಮತ್ತೆ ಗಿಡ ಸುತ್ತ ತೆಂಗು ಇದೆ, ತೆಂಗು ಕೂಡ 3-4 ನಮೂನಿ ಇದೆ ಸರ್. ತೆಂಗಿನ ಗಿಡಗಳು ಅಂದಾಜು ಎಷ್ಟು ತೆಂಗಿನ ಗಿಡಗಳು ಹಚ್ಚಿರಿ ಎಲ್ಲ ಹೊಲ ಸುತ್ತ? 120 ತೆಂಗಿನ ಗಿಡ ಇದೆ ಸರ್. ಮತ್ತೆ ಏನೇನು ಹಣ್ಣಿನ ಬೆಳೆ ಇದೆ ಹೇಳಿ? ಆಮೇಲೆ ವಾಟರ್ ಆಪಲ್ ಇದೆ, ಆಮೇಲೆ ಪಪ್ಪಾಯಿ ಇದೆ, ಆಮೇಲೆ ಆಲ್ ಟೈಮ್ ಮ್ಯಾಂಗೋ ಹಾಕಿದೀವಿ, ಆಲ್ ಟೈಮ್ ಮ್ಯಾಂಗೋ, ಪೇರಲೆ ಇದೆ. ಈಗ ಮತ್ತೆ ತರಕಾರಿಗಳನ್ನ ಮನೆ ಪೂರ್ತಿಗೆ ಹಾಕ್ತಿವಿ, ಈಗ ಮಳೆ ಹೋಗೈತಲ್ರಿ, ಈಗ ಹಾಕ್ತಿವಿ. ಈಗ ಪೇರ್ಲ ಹಚ್ಬೇಕಂತ ಯಾಕೆ ಬಂತು ನಿಮಗೆಲ್ಲ? ಪಪ್ಪಾಯ ಪೇರ್ಲ ಹಚ್ಬೇಕಂತೇಳಿ ಐಡಿಯಾ ನಿಮಗೆ ಹೇಗೆ? ತರಕ ಹಣ್ಣಿಗೆ ಹೋಗ್ಬೇಕಂತ ಯಾಕೆ ಬಂತು ಸರ್? ಈಚೀಚೆಗೆ ಈಗ ಹಣ್ಣಿಗಳಿಗೆ ಬಹಳ ಕೊರತೆ ಇದೆ. ಹಣ್ಣು ಏನಂದ್ರೆ ಏನಾರ ಜನ ಏನಾರ ತಿನ್ಬೇಕು ಅಂದ್ರೆ ಈಗ ಕುರ್ಕುರಿ ಅದು ಇದು ಮಕ್ಕಳಿಗೆ ಮಂಡಾಳಿ ಬಿಸ್ಕಿಟ್ ಅದರಿಂದ ನಮ್ಗೆ ಆರೋಗ್ಯಕ್ಕೆ ಬಹಳ ಎಫೆಕ್ಟ್ ಇರುತ್ತೆ. ಮಕ್ಕಳಿಗೆ ಬೆಳವಣಿಗೆ ಆಗಲ್ಲ, ಮತ್ತೆ ಅವ್ರಿಗೆ ಗ್ರೋತ್ ಆಗಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಎಲ್ಲರಿಗೆ ಫ್ರೂಟ್ ತಿನ್ನಿಸ್ಬೇಕು, ನಮ್ಮ ಮನೆಯವರಿಗೆ ಫ್ರೂಟ್ ತಿನ್ನಿಸ್ಬೇಕು. ಆ ಆಸಕ್ತಿಯಿಂದ ನಾನು ಫ್ರೂಟ್ಸ್ ಅಂದ್ರೆ ಹೊರಗಡೆ ಸಿಗ್ತಾವೆ ತಂದು ತಿನ್ನಿಸೋ ಬದಲು ನಾವೇ ಬೆಳೆದು ಆ ತಿನ್ನಿಸೋದ್ರಲ್ಲಿ ತೃಪ್ತಿ ಇರುತ್ತೆ, ನಾವೇ ಬೆಳಿಬೇಕು ಕಷ್ಟ. ಸರ್ ಈಗ ಹೊರಗಡೆ ತಂದ್ರೆ ಏನಾಗುತ್ತೆ ನಮ್ದು ಎಫೆಕ್ಟ್? ಅವ್ರು ಫಸ್ಟ್ ಹಾಕಿ ಅವರು ಏನಾರ ಒಂದು ಹಣ್ಣು ಮಾಡ್ಬೇಕು ಅಂದ್ರೆ ಅದಕ್ಕೆ ಕೆಮಿಕಲ್ ಹಾಕಿ ಹಾಕ್ತಾರೆ. ದೊಡ್ಡ ಸೈಜು ನಿಮಗೆ ಒಳ್ಳೆ ರೀತಿಯೊಳಗ ಕಾಣ್ಬೇಕಂದ್ರೆ ಅದಕ್ಕೆ ಅವ್ರು ಚಲೋ ಔಷಧ ಹಾಕ್ಬೇಕು, ಚಲೋ ಔಷಧ ಹಾಕ್ಬೇಕು. ನಂತರ ಅವ್ರಿಗೆ ಹಣ್ಣು ಆಗ್ಬೇಕಾದ್ರೆ ಔಷಧ ಹಾಕ್ತಾರೆ. ಈಗ ನಾವು ಸರ್ ಒಡೆ ಗಿಡದಲ್ಲಿ ನಾವು ಹಣ್ಣು ತಿನ್ಬೇಕು, ಅದೊಂದು ರುಚಿನೇ ಬೇರೆ, ಅದೊಂದು ತೃಪ್ತಿನೇ ಬೇರೆ, ಟೇಸ್ಟ್ನೇ ಬೇರೆ. ಬಜಾರಿಂದ ಹಣ್ಣು ನಮ್ಮಂದು ಒಂದು 100 ನೆಲ, ಅದು ನಮ್ದು ಆಸ್ಮಾನ, ಅಷ್ಟೇ ವ್ಯತ್ಯಾಸ ಇರುತ್ತೆ. ಈಗ ನೀವು ಪೇರು ಸುಮಾರು ಹಣ್ಣು ಕಾಯಿ ಆಗ್ತದೆ ನಮ್ದು, ಎಷ್ಟು ಪೇರು ಗಿಡಗಳದ ನಿಮ್ದು? ಪೇರು ಸರ್ ನಮ್ದು 160 ಗಿಡ ಇದೆ. ಹೇಗೆ ಕಾಯಿ ಬರ್ತಾ ಇದೆ ಹಣ್ಣು? ಸರ್ ಹಣ್ಣು ಸುಮಾರು ಈಗ ನಾನು 50 ರೂಪಾಯಿ. ಯಾವ ತಳಿ ಅದು? ಅದು ಸರ್ ತೈವನ್ ಪಿಂಕ್, ಅದು ಒಳ್ಳೆ ವ್ಯಾರಿಟಿ, ಭಾರಿ ರುಚಿ. ಆಕ್ಚುಲಿ ನಾವು ಮನೆಯಿಂದನೇ 50 ರೂಪಾಯಿದಂಗೆ ಮಾರಾಟ ಆಗ್ತಿತ್ತು. ಮನೆಗೆ ಇಲ್ಲೇ ಬಂದು ಹೋಗಿದ್ರು? ಇಲ್ಲಿ ಬಂದು ಒಬ್ಬರು ಒಂದು ತಿಂದ್ರೆ ಅವ್ನು ಮರುದಿನ ಬಂದ್ಬಿಡೋದು, ನನಗೆ 1 ಕೆಜಿ 2 ಕೆಜಿ ನನಗೆ ಕೊಡೋ. ಈ ಮಳೆ ಬಂದು ಸ್ವಲ್ಪ ಹುಳ ಆಗಿರೋದ್ರಿಂದ ಇಲ್ಲಕ್ಕೆ ನನಗೆ ಈ ಒಂದು 170 ಗಿಡದಿಂದ ಸುಮಾರು ನಾವು ಒಂದು 1 ಲಕ್ಷ ರೂಪಾಯಿ ಕಳಿಸ್ಬೋದಿತ್ತು ಆರಾಮ್. ಸರಿ ಹುಳ ಬಂದು ಕೊಳತೋಗ್ಬಿಡ್ತು, ಕೊಳತೋಗ್ಬಿಡ್ತು ಮಳೆ ಬಂತು ಅಂದ್ರೆ ನಿಮಗೆ ಪೇರು ಹಚ್ಚಿದ್ದು 170 ಗಿಡ ಅಂದ್ರೆ 1 ಎಕರೆ ಆಗತ್ತ? ಅದು 1 ಎಕರೆ ಆಗುತ್ತೆ ಸರ್, ಸಮೀಪ ಪೂರ್ತಿ ಆಗಲ್ಲ, ಸಮೀಪ ಆಗುತ್ತೆ. ನೀವು ಚೆನ್ನಾಗಿ ಅದು 170 ಗಿಡ ಒಳ್ಳೆ ರೀತಿಯಿಂದ ಬಂತಂದ್ರೆ ಆದಾಯ 1 ಲಕ್ಷ ಆರಾಮ್ ಬರುತ್ತೆ. ಆರಾಮ್ 1 ವರ್ಷಕ್ಕೆ ಆರಾಮ್ 1 ಲಕ್ಷ ಜಾಸ್ತಿನೇ ಕಳಿಸಬಹುದು ಸರ್. ಈಗ ಮತ್ತೆ ನೀವು ಸಾವಯವ ರೀತಿ ಒಳಗೆ ಭತ್ತ ಬೆಳೀತಾ ಇದ್ದೀರಿ, ಭತ್ತಕ್ಕೆ ಏನೇನು ಹಾಕ್ತಾರೆ ಅದಕ್ಕೆಲ್ಲ? ಭತ್ತಕ್ಕೆ ಸರ್ ನೋಡ್ರಿ ನಾವು ಮಜ್ಜಿಗೆ ಹೆಸರು ಮಾಡ್ತೀವಿ, ಆಮೇಲೆ ಸಂಜೀವನಿ ಮಜ್ಜಿಗೆ ಅಂದ್ರೆ ಏನು? ನೇರವಾಗಿ ಮಜ್ಜಿಗೆನ ಸ್ಟಾಕ್ ಮಾಡಿರ್ತೀರ? ಅಂದ್ರೆ ಸರ್ ಏನ್ ಮಾಡ್ತೀವಿ, ಮಜ್ಜಿಗೆ ಯಾವಾಗ ಬಿಸಿಲು ಟೈಮಲ್ಲಿ ನಮ್ಮ ಮನೆಯಲ್ಲಿ ಮಜ್ಜಿಗೆ ಮಾಡಿರ್ತೀವ, ಉಳಿದಿರ್ತಾವ, ಅದನ್ನ ಏನ್ ಮಾಡ್ತೀವಿ ನಾವು ಚೆಲ್ಲಲ್ಲ, ಮಣ್ಣಿನ ಗಡಿಕೆಯಲ್ಲಿ ಸ್ಟಾಕ್ ಮಾಡಿ ಇಟ್ಬಿಡೋದು. ಅದನ್ನ ಇಟ್ಟು ಬಿಟ್ರೆ ಎಷ್ಟು ವರ್ಷ, ಅದು ಎಷ್ಟು ವರ್ಷ ಆಗತ್ತೆ ಅಷ್ಟು ಒಳ್ಳೆ ಬೆನಿಫಿಟ್, ಅದು ಕೆಡದಿಲ್ಲ, ಡೆವಲಪ್ ಆಗುತ್ತೆ, ಹುಳ ಡೆವಲಪ್ ಆಗುತ್ತೆ, ಮತ್ತೆ ಅದಕ್ಕೆ ಜೀವನಗಳು ಡೆವಲಪ್ ಆಗುತ್ತೆ. ನಮ್ಗೆ ಒಳ್ಳೆ ಅದನ್ನ ಭೂಮಿಗೆ ಸ್ಪ್ರೇ ಮಾಡಿದ್ರೆ ಅದನ್ನ ಮಜ್ಜಿಗೆ ಎಷ್ಟು ಲೀಟರ್ಗೆ ಹಾಕೊಂಡು ಸ್ಪ್ರೇ ಮಾಡ್ತಾರೆ ಟ್ಯಾಂಕಿಗೆ? ನಾವು ಟ್ಯಾಂಕಿಗೆ 1 ಲೀಟರ್ ಹಾಕ್ತಾ ಇದೀವಿ ಸರ್, 1 ಲೀಟರ್ 1 ಲೀಟರ್ 15 ಲೀಟರ್ ಕ್ಯಾನಿಗೆ 1 ಲೀಟರ್ ಮಜ್ಜಿಗೆ. ಏನಾದ್ರು ಹುಳಿ ಮಜ್ಜಿಗೆಯನ್ನ ಸಿಂಪರಣೆ ಮಾಡೋದ್ರಿಂದ ಅದು ಕೆಟ್ಟ ವಾಸನೆ ಆಗಿರುತ್ತೆ ಮಜ್ಜಿಗೆ, ಅದನ್ನ ಸಿಂಪರಣೆ ಮಾಡೋದ್ರಿಂದ ಏನು ಗಮನಿಸಿರಿ ಭತ್ತದಲ್ಲಿ ಏನು ವ್ಯತ್ಯಾಸ ಆಗ್ತದೆ? ವ್ಯತ್ಯಾಸ ಅಂದ್ರೆ ಸರ್ ಅದಕ್ಕೆ ಶೈನಿಂಗ್ ಜಾಸ್ತಿ ಆಗುತ್ತೆ, ಮತ್ತೆ ಹುಳಗಳು ಕಡಿಮೆ ಇರುತ್ತೆ, ಆಮೇಲೆ ಭತ್ತದ ಸೈಜ್ ದಪ್ಪ ಜಾಸ್ತಿ ಆಗುತ್ತೆ, ಅದು ಹುಳ ಮಜ್ಜಿಗೆ ಭಾರಿ ರಿಸಲ್ಟ್. ಯಾವ್ದೋ ಒಂದು ಕೀಟನಾಶಕ ಸಿಂಪರಣೆ ಮಾಡೋದು ಬೇಕಾಗಿಲ್ಲ ಮಜ್ಜಿಗೆ ಸ್ಪ್ರೇ. ಮತ್ತೆ ಅದು ನಾವು ಹೇಳಿದಿವಲ್ಲ ಸರ್ ಅದು ತಪ್ಪಲ ಕಷಾಯ, ಆ 2 ಸ್ಪ್ರೇ ಮಾಡ್ಬಿಟ್ರೆ ಯಾವುದು ಈ ಸ್ಪ್ರೇ ಮಾಡಿ 2 ಸಲ ಸ್ಪ್ರೇ ಮಾಡ್ತೀರಿ ಮಜ್ಜಿಗೆ ಮತ್ತು ತಪ್ಪಲ ಕಷಾಯ ಭತ್ತ ಬರೋದ್ರೊಳಗಾಗಿ? 3-4 ಬರಿ ಅಷ್ಟೇ ಮಾಸ್ಟರ್. ಏನು ಅಂತ ನಿಮ್ಗೆ ತೊಂದರೆ ಹುಳ ಬಂದು ಲಾಸ್ ಆದದ್ದು ಏನಿಲ್ಲ? ಇಲ್ಲ ಭತ್ತದಲ್ಲಿ ಏನು ಹುಳ ಬಂದೇ ಇಲ್ಲ ನಮ್ಮ ಇಲ್ಲಿವರೆಗೂ. ಭಾಳಷ್ಟು ಏನಾಗತ್ತೆ ಇಲ್ರಿ ಅದೆಲ್ಲ ಗೊಬ್ಬರ ಹಾಕ್ಲಿಕ್ಕೆ ಅಂದ್ರೆ ಭತ್ತದ ಇಳುವರಿನ ಬರದಲ್ಲ ಅಂತ. ನಿಮ್ದು ಇಳುವರಿ ಎಷ್ಟು ಬರುತ್ತೆ ಅಂದಾಜಾಗಿ? ಇಳುವರಿ ನಾವು ಈಗ 25 ಚೀಲ ಬರುತ್ತೆ, 25 ಚೀಲ ಈಗ ಈ ವರ್ಷ 30 ಚೀಲ ಬರುತ್ತೆ ಸಮೀಪ. ಬಟ್ ಈಗ ನೋಡ್ರಿ ಸರ್ ನಮ್ಗೆ ಖರ್ಚು ವೆಚ್ಚ ಏನಿಲ್ಲ, ಬರೀ ಒಂದು ಆಕಳು ಸಾಗಾಣಿಕೆ ಮಾಡಿ ನಮ್ಮ ಮನೆಗೆ ಹಾಲಾಗತ್ತೆ, ನಮ್ಮ ಹೊಲದಲ್ಲಿ ಗೊಬ್ಬರ ಆಗತ್ತೆ. ಸಿಂಪಲ್ ಮ್ಯಾಟ್ರ್, ಯಾರಾದ್ರೂ ಮಾಡ್ಬೋದು. ಬಟ್ ಈಗ ಹೊರಗಡೆಯಿಂದ ನಾವು ಗೊಬ್ಬರ ತಂದ್ರೆ 1/2 ಎಕರೆ ಮ್ಯಾಕ್ಸಿಮಮ್ ಒಂದು 10-15 ಸಾವಿರ ರೂಪಾಯಿ ನಮ್ಗೆ ಖರ್ಚು ಬರ್ತಿತ್ತು. ಅದನ್ನ ಕೊಟ್ಟು ನನಗೆ ಅದೇ ಇದು ಸೇಮ್ ಮಾಡಿದ್ರೆ ನಮ್ದೇ ಲಾಭ, ಮತ್ತೆ ನಾವು ತಿಂದು ಅಣ್ಣ ತಿಂದು ನಮ್ಗೊಂದು ತೃಪ್ತಿ, ಮತ್ತೆ ನಮ್ಮ ಮನಸ್ಸಿಗೆ ಏನು ತೃಪ್ತಿ ಅಂದ್ರೆ ನಮ್ಮ ಮಕ್ಕಳಿಗೆ ವಿಷಮುಕ್ತ ಅದ ನಾನು ನಮ್ಮ ಅಪ್ಪ ಅಮ್ಮ ಆಹಾರ ಕೊಡ್ತೀವಿ, ಅದರಿಂದ ನನಗೆ ಬಹಳ ತೃಪ್ತಿ ಆಗುತ್ತೆ. ಅದಂತ ಒಂದು ಅಕ್ಕಿಯನ್ನ ನೀವೇ ಬಳಸ್ತೀರ, ಅದನ್ನ ಬೆಳೆದದ್ದು ಮಾರಾಟ ಮಾಡ್ತಾರೆ, ಹೇಗೆ ಎಷ್ಟು ಬರುತ್ತೆ ನಿಮಗೆ? ಸುಮಾರು 1 ಎಕರೆ ಅಂದ್ರೆ 1-25 ಚೀಲ ಬರ್ತದೆ ಅಂತಂದ್ರೆ ಹೇಗೆ ನೀವು ಅದನ್ನ ಸ್ವಂತ ಯಾವ ರೀತಿ ಅಕ್ಕಿ ಮಾಡಿಸ್ಕೋತೀರಿ, ಹೇಗೆ ಬಳಸ್ತೀರಿ? ಅದನ್ನ ಅಕ್ಕಿ ಮಾಡಿಕೊಂಡು ಬಹಳ ನಮ್ಮ ರಾಯಚೂರಲ್ಲಿರ್ಬೋದು, ಇಲ್ಲಿ ಗಂಗಾವತಿ ನಮ್ಮ ಸ್ನೇಹಿತರಿಗೆ ಪರಿಚಯ ಇದ್ದವರಿಗೆ ಅದನ್ನ ಮಾರಾಟ ಮಾಡ್ತೀವಿ. ಮಿಕ್ಕಿದ್ದು ನಮ್ಮ ಮನೆಯಲ್ಲಿ ಬಳಸ್ಕೊಂತೀವಿ. ಇಷ್ಟಾಗಿದೆ ಇನ್ನೂವರೆಗೂ ನಮ್ಮ ಹತ್ರ ಭತ್ತ ಇಷ್ಟಾಗಿದೆ ಮತ್ತೆ ಅದನ್ನ ಒಟ್ಟು ನಮ್ಮ ಮಕ್ಕಳಿಗೆ ಕೊಡ್ತೀವಿ. ನಿಮ್ಮಲ್ಲಿ ಉತ್ಪಾದನೆ ನೀವೇ ಬಳಸ್ತೀರಿ, ಉಳಿದದ್ದೆಲ್ಲ ಒಳ್ಳೆ ಒಂದು ನಿಮಗೆ ಭತ್ತದ ಹುಲ್ಲು ಬರುತ್ತೆ ಮತ್ತು ಹೊಟ್ಟು ಬರುತ್ತೆ ಆಕಳಿಗೆ ನಮಗೆ. ಅದು ಅದ್ರ ಹಾಲು ಹೇಳಿದಿವಲ್ಲ ಸರ್, ಅದ್ರ ಹಾಲು ಒಂದ್ಸರಿ ಯಾರು ನೀವು ಅವಾಗ ಬರ್ರಿ, ಈಗ ಗಬ್ಬಾಗಿದೆ, ಹಾಲು ಕುಡಿಸ್ಬಿಟ್ರೆ ನೀವು ಮತ್ತೆ ನಮ್ ನೆನೆಸಿ ಬರ್ಬೇಕು ಮನೆಗೆ, ಮತ್ತೆ ನಿಮ್ಮ ಮನೆಗೆ ಬರ್ಬೇಕು ಅಷ್ಟು ರುಚಿ. ಈ ನೋಡ್ರಿ ಕಲ್ಯಾಣ ಮಂಡಲ್ ಅವರೇ, ನಿಮ್ಮ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಾ 5 ಎಕರೆದಲ್ಲಿ, ಖರ್ಚು ಎಷ್ಟು ಮಾಡ್ತೀರಾ? ನನಗೆ ಏನು ಖರ್ಚು ಮಾಡ್ತೀರಾ 5 ಎಕರೆದಲ್ಲಿ? ನಿಮ್ಗೆ ಖರ್ಚು ಆಗ್ತಾ ಇದೆ ಏನಾದರೂ? ಯಾಕಂದ್ರೆ ನೀವು ಏನು ತರೋದೇ ಇಲ್ಲ, ಗೊಬ್ಬರ ತರಂಗಿಲ್ಲ, ಎಣ್ಣೆ ತರಂಗಿಲ್ಲ, ಏನು ತರೋದಿಲ್ಲ, ಏನು ಖರ್ಚು ಬರ್ತಾ ಇದೆ ನಿಮ್ಗೆ? ಖರ್ಚು ಸರ್, ನಾವು ಒಂದೇ ಒಂದು ಬೆಲ್ಲ ತರಬೇಕು. ಬೆಲ್ಲದು 1 ಕೆಜಿಗೆ 45 ರೂಪಾಯಿ, ಅದು ಸಾವಯವ ಬೆಲ್ಲ ಸಿಗುತ್ತೆ ಇಲ್ಲಿ ಬುದಿಯಾಳ ಕ್ಯಾಂಪಲ್ಲಿ, ಶ್ರೀನಿವಾಸ ರೆಡ್ಡಿ ಅಂತ. ಅದು ಒಂದು ಖರ್ಚು ಬಿಟ್ಟು ನಮ್ದು ಯಾವುದು ಖರ್ಚಿಲ್ಲ, ಯಾವುದೂ ಇಲ್ಲ. ಮನೆಯವರದಿರಿ, ಒಂದು 3 ಜನ ಇದ್ರೆ ಮನೆಯಲ್ಲಿ ಮನೆ ಮನೆಯವರು ಒಂದು 3, ನಮ್ಮ ಅಮ್ಮ ನಮ್ಮ ಮನೆಯವರು ನಾವು ಎಲ್ಲ ಸೇರಿ ಮಾಡ್ತೀವಿ. ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಆಳು ತಗೋದ್ರು? ಕೂಲಿ ಅಲ್ಲ, ಸ್ವಲ್ಪ ಇದು ಭತ್ತ ಕಟೈ ಆದಾಗ ಏನಾರ ಇದು ಸೂರ್ಯಪಾನ ಹಾಕಿದ್ದೀವಿ ಮನೆಗೆ ಸರ್. ನಾವು ಮನೆಗೆ ಈಗ ಒಂದು ಆಲ್ಮೋಸ್ಟ್ ಒಂದು 100 ಲೀಟರ್ ಅಷ್ಟು ಎಣ್ಣೆ ಇದೆ, ಇಷ್ಟಾಕ್ ಮಾಡ್ಬೋದು ಈಗ ಸೂರ್ಯಪಾನ ಎಣ್ಣೆ. ಸೂರ್ಯಪಾನ ಬೆಳೆದು ಎಣ್ಣೆ ಮಾಡಿಸ್ಬಿಟ್ರೆ? ಎಣ್ಣೆ ಮಾಡಿಸ್ಬಿಟ್ಟು ಮನೆ ಪೂರ್ತಿಗೆ 9 ಕೆಜಿ ಹಾಕೊಂಡ್ ಬಂದಿವಿ, 4 ಲೀಟರ್ ಸಮೀಪ ಬಂತು ಎಣ್ಣೆ. ಅಂದ್ರೆ 9 ಕೆಜಿ ಸೂರ್ಯಪಾನಕ್ಕೆ ಅಂತೆ ಅಷ್ಟೆಣ್ಣೆ ಬಂತು. ಹೇಗೆ ಎಣ್ಣೆ ನಿಮಗೆ ಗಾಣ ಹಾಕಿ ಕೊಡ್ತಾರೆ, ಹೆಂಗ್ ಕೆಜಿ ಹೆಂಗ್ ಹಾಕಿ ಕೊಡ್ತಾರೆ ಅವರು? ಅವ್ರು 10 ರೂಪಾಯಿ ಕೆಜಿ ತಗೋತಾರೆ, ನಾವು ಅದನ್ನ ಒಟ್ಟು ತಂದ್ರೆ 30 ರೂಪಾಯಿ ತಗೋತಾರೆ. ಎಣ್ಣೆ ಅದನ್ನ ಹಿಂಡಿ ಅವರಿಗೆ ಕೊಟ್ಟು, ಹಿಂಡಿ ಅವರಿಗೆ ಕೊಟ್ಟು 10 ರೂಪಾಯಿ ಹಿಂಡಿ ಹಿಂಡಿ ನಾವು ತಂದ್ರೆ 30 ರೂಪಾಯಿ. ಎಷ್ಟು ಕೆಜಿಗೆ ಎಣ್ಣೆ ಅಂದ್ರೆ 1 ಕೆಜಿ ಎಣ್ಣೆ ಅಂದ್ರೆ ಎಷ್ಟು ಕೆಜಿ ಸೂರ್ಯಪಾನ ಹಾಕ್ಬೇಕು? ಮಿನಿಮಮ್ ಸರ್ 3 ಕೆಜಿ, 3 ಕೆಜಿ 1 ಕೆಜಿ ಬರುತ್ತೆ, 2.5 ಕೆಜಿ ಬರಬೇಕು. ಈಗ ಅನಿಸ್ತದೆ ನಿಮಗೆ ಸೂರ್ಯಪಾನ ಎಣ್ಣೆ ನೀವು ನೇರವಾಗಿ ನಿಮ್ಮ ಬೆಳೆದಂತ ಸೂರ್ಯಪಾನ ತಗೊಂಡೋಗಿ ಗಾಣಕ್ಕೆ ಹಾಕಿಸ್ಕೊಂಡ್ ಬಂದಿರಿ, ಈಗ ಪಾಕೆಟ್ ಎಣ್ಣೆನ ತರ್ತೀವಿ ನಾವು ತಿನ್ಲಿ ಒಳ್ಳೆ ಎಣ್ಣೆನ, ಅದನ್ನ ಇದನ್ನ ನೋಡಿದ್ರೆ ಏನ್ ಅನಿಸ್ತದೆ ನಿಮಗೆ ಸರ್? ಅದನ್ನು ಇದು ಪ್ಯಾಕೆಟ್ ಎಣ್ಣೆ ನಾನು ತಂದಿದೀವಿ, ನೀವು ಬೇಕಾದ್ರೆ ಅದನ್ನ ಸ್ವಲ್ಪ ಸಿಂಪಲ್ ನೋಡೋಣ ಅಂತ ತಂದಿವಿ. ಅದು ಬೇರೆ ನೀರ್ ಟೈಪ್ ಕಾಣಿಸ್ತದೆ, ಅದು ಏನು ಕ್ವಾಲಿಟಿ ಇಲ್ಲ ನೀರ್ ನಮ್ದು ಹಾಕಿದ್ರೆ ಸರ್. ಅದನ್ನ ಸ್ವಲ್ಪ ಹಂಟ ಹಂಟ ಹಂಟ ಹಂಟ ಇರುತ್ತೆ, ಗಟ್ಟಿ ಗಟ್ಟಿಗೆ ಇರುತ್ತೆ, ಮತ್ತೆ ಅದು ಪಲ್ಲೆ ಫ್ಲೇವರ್ ಬೇರೆ ಇರುತ್ತೆ, ಅದ್ರ ರುಚಿನೇ ಬೇರೆ ಇರುತ್ತೆ. ಸ್ವಲ್ಪ ಅಡಿಗೆ ತಿಂದ್ರೆ ಅದು ಇದು ವ್ಯತ್ಯಾಸ ಕಾಣಿಸ್ತದೆ, ಬಹಳ ಬೇರೆ ಬಹಳ ವ್ಯತ್ಯಾಸ ಕಾಣಿಸ್ತದ್ರಿ. ನೋಡಿ ಈಗ ಎಣ್ಣೆನು ನಿಮ್ದೇ, ಹಾಲು ಹೈನು ಮೊಸರು ನಿಮ್ದೇ, ಮತ್ತೆ ಸಾವಯವ ಹಣ್ಣು ತರಕಾರಿ ನಿಮ್ದೇ, ನೀವೇ ಅಕ್ಕಿ ಬೆಳಿತೀರಿ. ನೋಡ್ರಿ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು, ನೀವೊಬ್ಬ ಸಾವಯವ ರೀತಿ ಒಳಗೆ ನೈಸರ್ಗಿಕ ಕೃಷಿಯನ್ನ ಮಾಡ್ತಕ್ಕಂತ ನೀವು ಯಾವುದೇ ಹೊರಗಡೆಯಿಂದ ತರಲಾರ್ದೆ ನಿಮ್ಮಲ್ಲಿರ್ತಕ್ಕಂತ ಸಂಪನ್ಮೂಲಗಳನ್ನ ಬಳಸಿಕೊಂಡು ಉತ್ಪಾದನೆಯನ್ನ ಮಾಡಿ ಬಂದಂತ ಸಂಪನ್ಮೂಲವನ್ನ ಬಂದಂತ ಉತ್ಪಾದನೆಯನ್ನ ನೀವೇ ಮನೆಯವರೆಲ್ಲ ತಿಂದು ಉಳಿದುದನ್ನ ನಿಮ್ಮಂತ ಬೇರೆ ಯಾರು ಆಸಕ್ತಿ ಇದ್ದವರಿಗೆ ಕೊಡ್ತಕ್ಕಂತ ಒಂದು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಇದರಿಂದ ಏನು ಸಂದೇಶ ಕೊಡ್ಲಿಕ್ಕೆ ತಾವು ಬಯಸ್ತಾ ಇದ್ದೀರಿ ಬೇರೆ ರೈತರಿಗೆಲ್ಲ? ನೋಡ್ರಿ ಬಹಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ, ಅಲ್ಲಲ್ಲಿ ಬಹಳಷ್ಟು ಖರ್ಚು ಮಾಡ್ತಾರೆ, ಜಗ್ಗಿ ಗೊಬ್ಬರ ತಂದು ಹಾಕಿ ಎಣ್ಣೆ ಹೊಡೆದು ಮೆಣಸಿನಕಾಯಿ ಬೇರೆ ಬೇರೆ ಬೆಳೆಗಳಿಗೆಲ್ಲ 1 ಎಕರೆಗೆ 1 ಲಕ್ಷ ಖರ್ಚು ಮಾಡ್ತಾರೆ. ಕೃಷಿ ಆತ್ಮಹತ್ಯೆ ಬಹಳ ಆಗಿದೆ. ಅದರಿಂದ ನಮ್ದು ಮೇನ್ ಮೂಲ ನಮ್ಮ ಮತ್ತೆ ನೈಸರ್ಗಿಕ ಕೃಷಿಗೆ ಬರಲೇಬೇಕು, ಇವತ್ತಲ್ಲ 10 ವರ್ಷ ಬಿಟ್ಟು ಬಂದ್ರೂ ಬರಲೇಬೇಕು. ಅದ್ರ ಬಿಟ್ಟು ಬೇರೆ ದಾರಿ ಇಲ್ಲ, ಯಾಕಂತಂದ್ರೆ ಈಗ 1 ಚೀಲ DAP ತರಬೇಕಾದ 1500, ಅದು ದುಡ್ಡು ಸಂಪೂರ್ಣ ಹೊರಗಡೆ ದೇಶಕ್ಕೆ ಹೋಗುತ್ತೆ, ನಮ್ಮ ದೇಶಕ್ಕೆ ಇರೋದಿಲ್ಲ. ಮತ್ತೆ ಅದರಿಂದ ನಮ್ಮ ಭೂಮಿಗೆ ಎಫೆಕ್ಟು, ನಮ್ಮ ಆರೋಗ್ಯಕ್ಕೆ ಎಫೆಕ್ಟು, ಎಲ್ಲದಕ್ಕೆ ಎಫೆಕ್ಟ್, ರೈತರನ್ನೇ ಎಫೆಕ್ಟ್. ಆದ್ರೆ ರೈತರ ಸರ್ ಈಗ ಸಣ್ಣ ಪ್ರಮಾಣದಲ್ಲಿ ಅವ್ರು ತಿಳ್ಕೋದು ಏನಂತಂದ್ರೆ, ನಾನು ಎಲ್ಲ ರೈತರ ಹತ್ರ ಮನವಿ ಮಾಡುವುದು ಏನಂದ್ರೆ, ತಮ್ಮ ಮನೆಗೋಸ್ಕರ 1/2 ಎಕರೆ ಮಾಡಿ ಪ್ರಾಕ್ಟಿಕಲ್ ಆಗಿ ಮಾಡಿ ನಂತರ ಅವ್ರಿಗೆ ಚಲೋ ಅನಿಸ್ತು, ಮುಂದೆ ಜಾಸ್ತಿ ಮಾಡ್ತಾ ಹೋಗ್ಲ ಅಂತ. ಒಂದೇ ಸರಿ ನಾನು ಅವ್ರಿಗೆ 5 ಎಕರೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಸರ್. ಈಗ 1/2 ಎಕರೆ ಮಾಡಿ ಇದರಿಂದ ನಮ್ಗೆ ಏನೇ ಅಂದ್ರೆ ಸ್ವಲ್ಪ ಕಷ್ಟ, ಸ್ವಲ್ಪ ಜಾಸ್ತಿ ಇರುತ್ತೆ, ಕಷ್ಟ ಇದೆ. ಹೆಂಡಿ ಹಾಕ್ಬೇಕು, ಹೆಂಡಿ ತೆಗಿಬೇಕು, ಅದನ್ನೆಲ್ಲ ಸಂರಕ್ಷಣೆ ಮಾಡಿ ಇಡಬೇಕು. ಅಂದ್ರೆ ಸರ್ ಈಗ ಕಷ್ಟ ಇದೆ, ಬಟ್ ಅದಕ್ಕೆ ಆರೋಗ್ಯ ಒಳ್ಳೇದಿರುತ್ತೆ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯನ ಒಳ್ಳೆತನ ಇರ್ಬೇಕಂದ್ರೆ ಈ ನೈಸರ್ಗಿಕ ಕೃಷಿ ಮಾಡಲೇಬೇಕು. ಅದು ಬಿಟ್ಟಿದ್ದಾರೆ. ಈಗ ರೈತರು ಏನ್ ಮಾಡ್ತಾರೆ, ಬಜಾರಿಗೆ ಹೋಗಿ DAP ತರ್ತಾರೆ, ಸಾಲ ಹಾಕ್ತಾರೆ, ಸಾಲ ತೀರಿಸಕ್ಕಾಗಲ್ಲ, ಅತ್ಪದ್ನದ ಕಾಮನ್ ನಾವು ಆತ್ಮಹತ್ಯೆ ಆಗಬಾರ್ದು, ಲಾಭ ಸ್ವಲ್ಪ ಕಡಿಮೆ ಆಗಲಿ, ನಾವು ಆತ್ಮಹತ್ಯೆ ಆಗಬಾರ್ದು ಮನೆಯಲ್ಲಿ. ಅದ್ರ ಮೇನ್ ಅಂದ್ರೆ ಸಾಲ ಮಾಡಿದ್ರೆ ಅಂದ್ರೆ ಖಂಡಿತ ರೈತರಿಗೆ ಸಾಲ ಹರಿಯಕ್ಕಾಗಲ್ಲ. ಸಾಲ ಬಡ್ಡಿ ಬಡ್ಡಿ ಎಲ್ಲ ಬಡ್ಡಿ ಆಗಿ ದೊಡ್ಡ ಗುಡ್ಡಾಗಿಬಿಡುತ್ತೆ, ಚಕ್ರ ಬಡ್ಡಿ. ನಿಮ್ಮ ಒಂದು ವಿಚಾರದಲ್ಲಿ ನೈಸರ್ಗಿಕ ಕೃಷಿ ಸಾವಯವ ಕೃಷಿಯನ್ನ ಮಾಡಿದ್ರೆ ಖಂಡಿತ ರೈತರ ಸಾಲ ಆಗುದಿಲ್ಲ ಅಂತ ಹೇಳ್ತಾರೆ? ಸಾಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೈತರು ಅಂತ ಹೇಳ್ತಾರೆ? ಸಾಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ಸಾಲ ಕೊಡಬಹುದು, 10 ಚೀಲ ನಮ್ಗೆ ಭತ್ತ ಬಂತು, ಅದು ನೆಟ್ ಅಮೌಂಟ್ ನನ್ನ ಹತ್ರ ಇರುತ್ತಲ್ಲ, ನಾನು ಯಾರಿಗೆ ಕೇರ್ಚಿಲ್ಲ ಬೇರ್ಚಿಲ್ಲ ಕೇರ್ಚಿಲ್ಲ ಏನಿಲ್ಲ, ಅದು 10 ಚೀಲದ ದುಡ್ಡು ನನ್ನ ಹತ್ರ ಇರುತ್ತಲ್ಲ, ಯಾರಿಗೆ ಸಾಲ ಕೊಡ್ಬೇಕು, ಯಾರಿಗೆ ಬಡ್ಡಿ ಕೊಡ್ಬೇಕು, ಏನಾದ್ರು ಟೆನ್ಷನೇ ಇಲ್ಲ. ಆಮೇಲೆ ಸಾವಯವ ನೀವು ಮಾಡ್ತಾ ಇರೋದ್ರಿಂದ ಅಥವಾ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಇರೋದ್ರಿಂದ ಭೂಮಿ ಫಲವತ್ತಾಗತ್ತ, ಬೆಳೆ ಸ್ಟ್ರಾಂಗ್ ಆಗತ್ತ, ಬೆಳೆಗೆ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಬರ್ತದೆ, ಯಾವುದು ಎಣ್ಣೆ ಹೊಡ್ತಕ್ಕಂತ ಪ್ರಮೇಯ ಬರೋದಿಲ್ಲ. ನಮ್ಮ ಪ್ರಕೃತಿಯಲ್ಲಿ ಒಂದು ಮಿತ್ರ ಕೀಟ, ಒಂದು ಶತ್ರು ಕೀಟ, ಎರಡು ಇರುತ್ತೆ, ಬ್ಯಾಲೆನ್ಸ್ ಇರುತ್ತೆ ಇರಬೇಕು. ಈಗ ನಮ್ಗೆ ನೋಡ್ರಿ, ಮಿತ್ರ ಕೀಟ ಬಹಳ ಆಗಿರೋದ್ರಿಂದ ಶತ್ರು ಕೀಟ ಆಗತ್ತೆ, ಶತ್ರು ಕೀಟ ಬಹಳ ಆಗಿದ್ರೆ ಮಿತ್ರ ಕೀಟ ಆಗಿ ಅದಕ್ಕೆ ತಿಂತವ್ರಿ, ಕಾಮನ್ ಆಗಿ ಇದ್ದಿರುತ್ತೆ. ಅದಕ್ಕೆ ರೈತರು ಅವರು ಟೆನ್ಷನ್ ಅಂದ್ರೆ ಮಕ್ಕಳು ಸಾಯಿದ್ರೆ ಏನಾಗಲ್ಲ, ಬಟ್ ಬೆಳೆ ಏನೇ ಆಗಬಾರ್ದಂತ, ಬೆಳೆ ಅಷ್ಟು ಪುಷ್ಟ ಆಗಿರ್ಬೇಕು, ನೋಡ್ಲಿಕ್ಕೆ ಚಂದ ಇರಬೇಕು, ಚಂದ ಇರಬೇಕು. ಅಲ್ಲಿಂದ ಬಾಳ ಈಗ ನಮ್ಮ ಕಣ್ಣು ಬಾಳ ನೋಡ್ಲಿಕ್ಕೆ ಚಂದ ಇರ್ಬೇಕು, ಅದರಿಂದ ರೈತರ ಹಾಳಾಗಿರೋದು. ಹೇಗೆ ನೀವು 5 ಎಕರೆಯಲ್ಲಿ ಮಾಡ್ತಿದ್ರಿ, ಏನು ಬೆಳೆಸಿದ್ರಿ, ನಿಮ್ಮ ಯಾರು ಬಂದು ನೋಡಿ ಏನ್ ಮಾಡ್ತಾ ಇದ್ದೀಯಪ್ಪ ಕಲ್ಯಾಣ್, ನಾವು ನಿಮ್ಮ ಹಾಗೆ ಮಾಡ್ಬೇಕಂತ ಮಾಡಿದೀವಿ ಅಂತಕ್ಕಂಥದ್ದು, ನಿಮ್ಮನ್ನ ಯಾರು ಫಾಲೋ ಮಾಡ್ತಿದ್ದಾರೆ ನಿಮ್ಮ ಒಂದು RH Camp 5 ದಲ್ಲಿ? ಸರ್, ಕೆಲವೊಬ್ರು ಮಾಡ್ತಾ ಇದ್ದಾರೆ, ಕೆಲವೊಬ್ರು ಈಚೆಗೆ ನಮ್ಮ ಹತ್ರ ಬರ್ತಾ ಇದಾರೆ, ನೀನು ಮಾಡಿದ್ದು ಕರೆಕ್ಟ್, ನಾವೆಲ್ಲರೂ ಮಾಡಬೇಕು ಅಂತ ಈ ಟೈಪ್ ಆಸಕ್ತಿ ತೊಗೊಂಡ್ರೆ ನಮ್ಮ ನೋಡಿ RH Number 2 ಅಲ್ಲಿ ಒಂದು 4-5 ರೈತರು ಅವರು ಮಾಡ್ತಾ ಇದ್ದಾರೆ ಸರ್ ಸ್ವತಃ, ಅವರು ಮುಂದೆ ಆಕಳು ಕಟ್ಕೊಂಡು ನಾವು ಮಾಡಬೇಕು. ನಾವು ಮತ್ತೆ ಇನ್ನೊಂದು, ನಾವು ಆಕಳು ಸರ ಜಾಸ್ತಿ ಆದಂಗೆ ಯಾರು ಸಾವಯವ ರೈತ ಮಾಡ್ತಾರೆ ಅವ್ರಿಗೆ ಮತ್ತೆ ಹಂಚ್ಬಿಡ್ತೀವಿ ಆಕಳುಗಳು, ಹಂಚ್ತಾ ಜಾಸ್ತಿ ಆದಾಗ ನೀವು ಪ್ರಾಡಕ್ಟ್ಗಳನ್ನು ಮಾರಿ ಮಾರ್ಬೋದು ಅಥವಾ ಕರುಗಳನ್ನು ಕೊಡಬಹುದು ಫ್ರೀಯಾಗಿ ಕೊಡ್ತಾ ಇದೀವಿ. ಅಂದ್ರೆ ಫ್ರೀಯಾಗಿ ಅಂದ್ರೆ ನೀವು ಸಾವಯವ ಕೃಷಿ ಮಾಡಬೇಕು, ನೀವು ಸಾವಯವಕ್ಕೆ ಬೆಳೆಸಬೇಕು, ನೀವು ಫ್ರೀಯಾಗಿ ತಗೊಂಡೋಗ ಅಂತ ಬಹಳ ಜನ ಕೊಟ್ಟಿವಿ. ಮತ್ತೆ ಅವ್ರಿಗೆ ಬಂದಂಗ ರೈತರಿಗೆ ಕೊಟ್ಟಿವಿ, ನೇಗಿಲು ಹಿಡ್ಕೊಂಡು ನೇಗಿಲು ಹೊಡಿರಪ್ಪ. ನಮಗೆ ಹಳ್ಳಿ ಜೀವನದಲ್ಲಿ ಕೂಡ ಮಡಿಕೆ ಇಲ್ಲ, ಎತ್ತುಗಳು ಇಲ್ಲ, ಹಾಗಾಗಿ ನಾವು ಎತ್ತುಗಳು ಬಹಳ ಅವರಿಗೆ ದಾನ ಮಾಡಿದೀವಿ. ಎಷ್ಟು ಕರುಗಳು ಹುಟ್ಟಿದ್ ನಿಮ್ಮ ಆಕಳಿಂದ? ಆಕಳಿಂದ ಕನಿಷ್ಠ ಒಂದು 15 ಕರುಗಳು ಹುಟ್ಟಿದ್ದೆ ಸರ್. ನಮಗೆ ಎಲ್ಲ ಕೊಟ್ಟಿವಿ, ಮಾರಿಲ್ಲ, ಮಾರಲ್ಲ, ಮಾರಬಾರದು. ಅದು ನಮ್ಮ ಗೋಮಾತೆ ಅಂದ್ರೆ ನಮ್ಮ ತಾಯಿ, ತಾಯಿ ಹಾಲು ಕೊಡಲ್ಲ ಬಟ್ ನಮ್ಮ ಮಾತೆ ಹಾಲು ಕೊಡುತ್ತೆ. ಒಬ್ಬರಿಗೆ ರೊಕ್ಕಕ್ಕಾಗಿ ಹರಾಜ್ ಹಾಕ್ಬಾರ್ದು? ಇಲ್ಲ ಇಲ್ಲ, ಮತ್ತೊಬ್ಬರಿಗೆ ಹರಾಜಿಗೆ ಕೊಡಬಾರದು, ಕಟಗರಿ ಕೊಡಬಾರದು. ಅದಂತರ ಮನೆ ಲಕ್ಷ್ಮಿ. ಆಕಳದ ಗೋಮೂತ್ರ ಮತ್ತು ಸಗಣಿಯನ್ನ ಚೆನ್ನಾಗಿ ಬಳಸ್ತಾ ಇದ್ದಾರೆ, ಏನು ವೇಸ್ಟ್ ಮಾಡೋದಿಲ್ಲ ಸರ್? ಒಂದು ಹನಿ ವೇಸ್ಟ್ ಮಾಡಲ್ಲ ಅಂದ್ರೆ ಅದ್ರ ಸರ ಸೊತ್ತಿದ್ರೆ ಕೂಡ ಅದು ವೇಸ್ಟ್ ಇಲ್ಲ. ಅದು ಆಕಳನ್ನು ಸೊತ್ತಿದ್ರೆ ತೆಗ್ಗು ಮಾಡಿದೀವಿ, ಅದನ್ನ ಅದ್ರೊಳಗೆ ಹಾಕಿ ಅದು ಎಷ್ಟು ಕೆಜಿ ಇರುತ್ತೆ ಆಲ್ಮೋಸ್ಟ್ ಒಂದು 100 ಕೆಜಿ ಅದು ಸಾಯ್ದಾದರೆ, 100 ಕೆಜಿ ಹಸಿ ಗೊಬ್ಬರ, 100 ಲೀಟರ್ ಗೋಮೂತ್ರ ಅದನ್ನ ಹಾಕಿ ಮುಚ್ಚಿಬಿಡುದು. ಅದು ಪೂರ್ತಿ ಕೊಳತು ಭಾರಿ ಗೊಬ್ಬರ ಸರ ಮಾಡ್ಬೇಕಂತ ನಾನು ಇಟ್ಟಿವಿ ಅದನ್ನ. ಅದು ಗೋನಂದ ಜಲ ಅಂತಾರೆ, ಗೋನಂದ ಜಲ ಅದನ್ನ ಮಾಡ್ಬೇಕು. ನೆಕ್ಸ್ಟ್ ಪ್ಲಾನ್ ಇದೆ, ಬಟ್ ಗೋಮೂತ್ರ ಇರಲಿಲ್ಲ, ಇಲ್ಲಕ್ರೆ ಮಣ್ಣೆ ಮಾಡ್ತಿದ್ದೆ. ನಿಮ್ ನೋಡ್ರಿ, ನಿಮ್ಮ ಭೂಮಿ ನೋಡ್ಲಿಕ್ಕೆ ಬಹಳಷ್ಟು ಒಂದು ಕಲ್ಲು ಕಲ್ಲು ಇದ್ದಂತ ಭೂಮಿಯನ್ನ ಆದ್ರೂ ಕಷ್ಟಪಟ್ಟು ಸಾವಯವ ರೀತಿ ಒಳಗ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಈ ಭೂಮಿ ಇನ್ನೂ ಫಲವತ್ತಾಗಬೇಕಾರೆ ಖಂಡಿತ ನೀವು ಸಾವಯವ ಕೃಷಿಯನ್ನ ಮಾಡೋದ್ರಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ನೀವು ಇದಕ್ಕೆ ರಾಸಾಯನಿಕವನ್ನು ಹಾಕಿದ್ರೆ ಖಂಡಿತ ಇನ್ನೂ ಕೆಟ್ಟೋಗ್ಬಿಡುತ್ತೆ ಭೂಮಿ ಸರ್. ರಾಸಾಯನಿಕ ಆದ್ರೆ ಮುಂದಿನ ಪೀಳಿಗೆ ನೋಡ್ರಿ ಸರ್, ಈಗ ಕೆಲ ಈಗ ಬಂದಿದೆ ಆಚೆಚೆಗೆ ಎಲ್ಲ ಊರಲ್ಲಿ ಒಂದು 10 ಜನ ಸಿಕ್ಕಿಸಿಗುತ್ತೆ ಬಂಜತನ. ಮಕ್ಕಳು ಇಲ್ಲ, ಈಗ ಮಕ್ಕಳು ಹುಡ್ತಾ ಇಲ್ಲ, BP ಶುಗರ್ ಅಂತ ಇದೆ, ಮಕ್ಕಳು ಇಲ್ಲ. ಈಗ ಪುರುಷರ ಹತ್ರ ಶಕ್ತಿ ಇಲ್ಲ, ನಿಶಕ್ತಿ ಆಗಿಬಿಟ್ಟಿದೆ. ಅದ್ರ ಕಾರಣ ಏನು? DAP ಯೂರಿಯಾ ಈ ಎಲ್ಲ ರಾಸಾಯನಿಕ. ಜನ ಬಿಡ್ಲೇಬೇಕು, ಇಲ್ಲಕ್ರೆ ಮುಂದಿನ ಪೀಳಿಗೆ ಅವ್ರಿಗೆ ಇನ್ನೊಂದು 10 ವರ್ಷ ಅವ್ರ ಕಣ್ಣೆದರಿಗೆ ಮೊಮ್ಮಕ್ಕಳಿಗೆ ಮಕ್ಕಳು ಹುಟ್ಟಲ್ಲ. ಅದು ಹಾಗಾಗಿ ನಮ್ಮ ಊರಲ್ಲಿ ಇದೆ ಸರ್, ಕಾಮನ್ ಎಲ್ಲ ಊರಲ್ಲಿ ಇದೆ ಸಹಜ. ಹಾಗಾಗಿ ಎಲ್ಲರೂ ರೈತರು ಇದನ್ನ ತಮಗೋಸ್ಕರ, ತಮ್ಮ ಕುಟುಂಬಗೋಸ್ಕರ, ಮುಂದಿನ ಪೀಳಿಗೋಸ್ಕರ ಮಾಡ್ಲೇಬೇಕು ಒಂದು ಎಕರೆ ಅಂತ ನಾನು ಎಲ್ಲರ ಹತ್ರ ಮನವಿ ಮಾಡಿದೆ. ನೀವು ತರಕಾರಿ ಬೆಳೀತಿದ್ರೆ ಏನೇನು ತರಕಾರಿ ಯೂಸ್ವಲಿ ಸಾಮಾನ್ಯವಾಗಿ ಹಾಕ್ತಾರೆ ನಿಮ್ಮ ಒಂದು ಸಾವಯವ ರೀತಿ ಒಳಗೆ? ಸಾಮಾನ್ಯವಾಗಿ ನಾವು ಕುಂಬಳಕಾಯಿ, ಸೋರೆಕಾಯಿ, ಗಜಿರಿ, ಮೂಲಂಗಿ, ಮೆಂತಿ ಪಲ್ಲೆ, ಆಮೇಲೆ ಕೂತಂಬರಿ, ಸೌತೆಕಾಯಿ, 15 ವೆರೈಟಿ ತರಕಾರಿ ಹಾಕ್ತೀವಿ. ಹೇಗೆ ಹಾಕಿದ್ದೆಲ್ಲ ನೀವು ಮನೆಗೆ ಬಳಸಿ ಮತ್ತೆ ಇಲ್ಲೇ ಮಾರಾಟ ಹೇಗೆ? ಎಲ್ಲ ತರಕಾರಿ ಎಲ್ಲ ಮಾರಾಟ ಇದೆ, ಕಂಪಲ್ಲಿ ಹೋಗುತ್ತೆ. ಸ್ವಲ್ಪ ಉಳಿದರೆ ನಾವು ಸಿನ್ನೂರಲ್ಲಿ ಒಬ್ಬರು ಸಾಯುವ ಮಳಿಗೆ ಇಟ್ಟಿದ್ದಾರೆ, ಅವ್ರಿಗೆ ಕೊಟ್ಟು ಬಿಡ್ತೀವಿ, ಅವ್ರಿಗೆ ಕೊಟ್ಟು ಬಿಡು, ಅವ್ರು ಮಾರಾಟ ಮಾಡ್ತಾರೆ. ಹೇಗೆ ರೇಟ್ ಅದು ಏನು ಮಾಡ್ತೀರಿ ಮತ್ತೆ ಹೇಗೆ ಕೊಡ್ತೀರಿ ರೇಟ್? ರೇಟ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ. ಬೆಂಡೆಕಾಯಿ ಸರ ನಾವು ಸಾಮಾನ್ಯವಾಗಿ ಸಾವಯವದಾದ್ರೆ 40 ರೂಪಾಯಿ ತಗೊಂಡು ಹೋದ್ರೆ ಕೊಪ್ಪಳಿಂದ ಬಂದು, 40 ರೂಪಾಯಿ ಕೆಜಿ ಬೆಂಡೆಕಾಯಿ. ರಾಸಾಯನಿಕ ಬೆಂಡೆನ 50 ರೂಪಾಯಿ ಕೆಜಿ ಕೊಡ್ತೀವಿ, ಬಟ್ ನಾವು ಇದನ್ನ 40 ರೂಪಾಯಿ ಕೊಡ್ತಾ ಇದೀವಿ. ಡೈರೆಕ್ಟ್ ಸೇಲ್ ಅಲ್ರಿ ಸರ್? ಇಲ್ಲೇ 40 ರೂಪಾಯಿ ಕೊಟ್ಟರು ನಿಮ್ಗೆ ಲಾಭನೇ? ಲಾಭನೇ ಸರ್ ನಮ್ಗೆ, ಪೂರ್ತಿ ಲಾಭನೇ. ಈಗ ನೀವು 5 ಎಕರೆದಲ್ಲಿ ಖರ್ಚು ಒಂದ್ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಿದ್ರಿ ಎಲ್ಲ? ವರ್ಷಕ್ಕೆ ನನಗೆ ಬಹಳ ಆದ್ರೆ ಒಂದು 2,500 ರೂಪಾಯಿ ಖರ್ಚು ಅಷ್ಟೇ ಅಷ್ಟೇ ಏನು ಖರ್ಚಿಲ್ಲ ನನಗೆ. ಅವರೇ ಮಾಡ್ತಾರೆ ಒಂದು 2,000 ರೂಪಾಯಿ ಬೇರೆ ಏನಾದರೂ ಈ ಬೆಲ್ಲಾಗಿಲ್ಲ ಅಷ್ಟೇ ತರಿಸು. ಮಡಿಕೆ ಹೊಡೆದಾಗ ಒಂದು ಸ್ವಲ್ಪ 2 ಸರಿ ಮಡಿಕೆ ಹೊಡ್ತೀವಿ. ಟೋಟಲ್ ಒಂದು 10,000 ನೋಡಿ ಸರ್, 5 ಎಕರೆಗೆ ಮಡಿಕೆ ಗಿಡಿಕ೿ ಎಲ್ಲ ಸೇರಿಸಿ 5 ಎಕರೆಗೆ. ಅಂದಾಜು ನಿಮಗೆ 5 ಎಕರೆದಲ್ಲಿ ಆದಾಯ ಏನು ಬರ್ತಾ ಇದೆ, ಎಷ್ಟು ಆಗ್ಬೋದು ಅದು ನೋಡ್ರಿ. ಪೇರಲ ಬೇರೆ 1 ಎಕರೆ ಪೇರಲಲ್ಲಿ ನಾವು ಈಗ ಆಲ್ರೆಡಿ 30 ರೂಪಾಯಿ ಮಾರಾಟ ಆಗಿದೆ, ಪೇರಲ ಮಾರಿದೀವಿ. ಅದು ಮಳೆ ಆಗ್ಲಿಲ್ಲ ಒಂದು ಲಕ್ಷ ರೂಪಾಯಿ ಆಗ್ತಿತ್ತು. ಪಪ್ಪಾಯ, ಬಾಳೆಕಾಯಿ ಅವೆಲ್ಲ ಸರ್ ಪಪ್ಪಾಯಿ ಸ್ವಲ್ಪ ಮಾರಾಟ ಕಡಿಮೆ, ಆದ್ರೆ ನಾ ಎಲ್ಲ ಒಂದೊಂದು ಪೀಸ್ 10 ರೂಪಾಯಿ 15 ರೂಪಾಯಿ ತಂಗ ಊರಿಗೆ ಕೊಟ್ಟು ಬಿಟ್ಟಿವಿ ಎಲ್ಲ. ಸ್ವಲ್ಪ ದಸರಾ ಹಬ್ಬ ಅಂತ ಹಬ್ಬ ಇದ್ದಾಗ ಪಪ್ಪಾಯಿಗಳು ಜಾಸ್ತಿ ಹೋದ. ನಿಮಗೇನು ಟೆನ್ಷನ್ ಇರೋದಿಲ್ಲ? ಎಣ್ಣೆ ತರಬೇಕು, ಗೊಬ್ಬರ ತರಬೇಕು, ಸಿನ್ನೂರಿಗೆ ಹೋಗ್ಬೇಕು, ತಯಾರು ಮಾಡ್ಬೇಕು, ಹೊಡಿಬೇಕು ಅಂತ ಕಟ್ಟ ಟೆನ್ಷನ್ ಏನಿಲ್ಲ ನಿಮ್ಗೆ? ಏನಿಲ್ಲ ಸರ್, ಟೆನ್ಷನ್ ಇಲ್ಲ. ನಮ್ಮ ಅಮ್ಮವರು ನಮ್ಮ ಮನೆಯವರು ಮಾಡ್ತಾರೆ, ನಾವು ಕೆಲವೊಂದ್ ಸರಿ ಆ ಕಡೆ ಹೋದ್ರೆ ನಮ್ಮ ಮನೆಯವರು ಮೇಂಟೆನೆನ್ಸ್ ಮಾಡ್ತಾರೆ. ಅವರು ಮೇಂಟೆನೆನ್ಸ್ ಮಾಡ್ತಾರೆ, ಹೆದರ್ಬೇಕಾಗಿಲ್ಲ. ಏನಪ್ಪ ಹೊಡೆದ್ಬಿಟ್ರೆ ಏನಾರ ಗಾಳಿ ಬಂದು ಸಿಡಿತಿ ಅಂದ್ರೆ ಏನ್ ತೊಂದ್ರೆ ಇಲ್ಲ ಸರ್. ಮೊನ್ನೆ ನೋಡಿದ್ರಿ ಇಲ್ಲೇ ಒಬ್ರು ವಿಷವಾದ ಎಣ್ಣೆ ಹೊಡೆದು ಒಂದು ತೀರ್ಕೊಂಡ್ಬಿಟ್ಟಿದಾರೆ ಸರ್, ವಾಸನೆಯಿಂದ ಸಾಯ್ ಸತ್ತು ಬಿಟ್ರೆ. ಇಲ್ಲೇ ಸಾಯಂಕಾಲವರೆಗೆ ಸಿಂಪರಣೆ ಮಾಡಿದ್ರೆ ವಾಸನೆ ಕುಡಿದು ಕುಡಿದು ಎಷ್ಟೋ ಜನ ಕಣ್ಣಿ ಚಕ್ಕರ್ ಬಂದು ಬಿದ್ದು ತೀರ್ಕೊಂಡ್ಬಿಟ್ರೆ ಸರ್, ಒಂದು ಮಕ್ಕಳು ಬಿಟ್ಟು ತೀರ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೇ ನಮ್ಮೂರಲ್ಲಿ ನಮ್ಮ ಕಂದಿ ಎದುರಿಗೆ. ಹಾಗಾಗಿ ಅಂತ ಎದುರಿಗೆ ನಮ್ಮ ಮನೆಯವರಿಗೆ ಇಲ್ಲ ನಮಗೆ ಇಲ್ಲ. ಮತ್ತೀಗ ಮನೆಯಲ್ಲಿ ಕೆಲವೊಂದ್ಸರಿ ಈಗ ನಾವು ವಿಷವಾದ ಎಣ್ಣೆ ಇಟ್ಟುಬಿಟ್ರೆ ಸಾಮಾನ್ಯವಾಗಿ ಈಗ ಹೆಂಡತಿ ಗಂಡಗೆ ಸ್ವಲ್ಪ ಎದುರು ಬಂದಾಗ ಕುಡಿದು ಬಿಡ್ತಾರೆ. ಹುಡುಗರು ಏನೋ ಮಾಡ್ತಾವೆ, ಚೆಲ್ತಾವೆ, ದನಗಳು ತಿಂತಾವೆ. ಅದರಿಂದ ಎಫೆಕ್ಟ್ ಅಂದ್ರೆ ನಾವು ಭೂಮಿಗೆ ಕೊಡ್ತೀವಿ ಅದನ್ನ ಉಲ್ಟ ನಮಗೆ ಬರುತ್ತದೆ. ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಪ್ರಕೃತಿಗೆ ನಾವು ಏನು ಕೊಡ್ತೀವಿ ಅರ್ಪಣೆ ಪುನಃ ನಮಗೆ ಬರುತ್ತದೆ. ಕಲ್ಯಾಣ್ ಅವರೇ, ಇನ್ನೂ ಏನು ವಿಚಾರ ಇದೆ ನಿಮ್ದು, ಯಾವ ರೀತಿ ಇನ್ನೂ ಡೆವಲಪ್ ಮಾಡಬೇಕು ನಿಮ್ಮ ಒಂದು ಕೃಷಿ ಅನ್ನಂತಕ್ಕಂಥ ವಿಚಾರ? ಬಹಳಷ್ಟು ಯಾವ ನಿಸರ್ಗಕ್ಕೆ ವಿರುದ್ಧವಾಗಿ ತಾವು ಹೋಗ್ತಾ ಇಲ್ಲ, ನಿಸರ್ಗದತ್ತ ಹೋಗ್ತಾ ಇದ್ದೀರಿ. ಏನಿನ್ನೂ ಬದಲಾವಣೆ ಮಾಡ್ಕೋಬೇಕು, ಏನೇನು ಮಾಡ್ಕೋಬೇಕಂತ ಆಸೆ ಇದೆ ನಿಮಗೆ? ನಮ್ಮ ಬದಲಾವಣೆ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ನಾವು ಆಲ್ರೆಡಿ ಪ್ರವಾಸ ಮಾಡಿದೀವಿ. ಮಣ್ಣು ತಗೊಂಡು ಎಲ್ಲ ಕೃಷಿಯವರ ಹತ್ರ ಅಂದ್ರೆ ಪ್ರಮಾಣ ಮಾಡಿಸೋದು. ನಮ್ಮ ಮನೆಗೋಸ್ಕರ ಆದ್ರೆ ಒಂದು ಅರ್ಧ ಎಕರೆ ಭತ್ತವನ್ನು ಮಾಡ್ತೀವಿ ಅಂತ ನಾವು ಹೇಳಿದೀವಿ ಅವ್ರಿಗೆ. ನಾವು 5 ಎಕರೆ ಸಂಪೂರ್ಣ ನಾನು ಕೊಟ್ಟಿಗೆ ಗೊಬ್ಬರ ಆಕಳಿಂದ ಮಾಡ್ತಾ ಇದ್ವಿ. ತಾವಾದರೂ ಸಂಕಲ್ಪ ಮಾಡಿ ನಮ್ಮ ಮಕ್ಕಳಿಗೋಸ್ಕರ ನಾವು ಒಂದು 1/2 ಎಕರೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿ ಇಡೀ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ನಾವು ಪ್ರವಾಸ ಮಾಡಿದ್ದೀವಿ ಸರ್. ಆಲ್ರೆಡಿ ಪ್ರವಾಸ ಮಾಡಿ ಎಲ್ಲ ರೈತರ ಹತ್ರ ನಾವು ಮನವಿ ಮಾಡಿಕೊಂಡಿದ್ವಿ, ಮಾಡ್ತೀವಿ ಅಂತ ಅವರು ನಮಗೆ. ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯನ್ನ ತಮ್ಮ ಮಣಿಪುರತೆಕಾದ್ರೂ ಏನೇನು ಬೇಕು ವಸ್ತುಗಳನ್ನು ಬೆಳಿಲಿಕ್ಕೆ ಮುಂದೆ ಬರಬೇಕು. ಮತ್ತೆ ಅವ್ರಿಗೆ ಅದನ್ನ ಹೇಳಿದೀವಿ, ನಿಮ್ಗೆ ಏನಾರ ಸಮಸ್ಯೆ ಬಂದ್ರೆ ನೇರವಾಗಿ ನಮ್ಮ ನಂಬರ್ ತಗೊಳ್ರಿ, ಕಾಂಟ್ಯಾಕ್ಟ್ ನಂಬರ್. ನೀವು ಯಾವಾಗಾದ್ರೂ ನನಗೆ ಸಂಪರ್ಕ ಮಾಡಿ ಬಿಫೋರ್ 1 ತಾಸು ಮುಂಚೆ ಮಾಡಿ ನಾನು ಬಂದು ಬಿಡ್ತೀನಿ ನಿಮ್ಮ ಹತ್ರ ಬಂದು ನಿಮ್ಗೆ ಏನೇನು ಸಲಹೆ ಬೇಕು ನಾ ಎಲ್ಲ ಕೊಡ್ತೀನಿ ಅಂತ ಹೇಳಿದೀವಿ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೋಸ್ಕರ, ಅವ್ರಿಗೋಸ್ಕರ, ಮಕ್ಕಳಿಗೋಸ್ಕರ. ನೀವು ಆದ್ರೆ ಏನಾರ ಆರೋಗ್ಯ ಕೆಟ್ಟದಾಯ್ತು ಈಗ ನೋಡ್ರಿ ಸರ್, ಈಚೀಚೆಗೆ ಏನಾಗಿದೆ, ಜನರ ಹತ್ರ ಕೆಲಸ ಇಲ್ಲ, ಯುವಕರ ಹತ್ರ ಕೆಲಸ ಇಲ್ಲ ಆದ್ರೆ ಅವ್ರು ಏನ್ ಮಾಡ್ತಾರೆ, ಡ್ರಿಂಕ್ಸ್ ಗುಟ್ಕಾ ಅವೆಲ್ಲ ಹ್ಯಾಬಿಟ್ ಮಾಡ್ತಾರೆ. ಈಗ ನಾವಾದ್ರೆ ನಾವು ಈ ಮನೆಯಲ್ಲಿ ನೈಸರ್ಗಿಕ ಕೃಷಿ ಮಾಡಿದ್ರೆ ಮಕ್ಕಳು ಕೈ ತುಂಬಾ ಕೆಲಸ ಇರುತ್ತೆ, ಅವ್ರ ಟೈಮ್ ಸಿಗಲ್ಲ, ಅವ್ರಿಗೆ ಯಾವ ವಿಷಯಕ್ಕೆ ಯಾವ ಕುಡುಕಕ್ಕೆ ಅವರು ಏನ್ ಹ್ಯಾಬಿಟಿಗೆ ಬೀಳಲ್ಲ. ನಮ್ಮ ಮಕ್ಕಳಿಗೋಸ್ಕರ ನಾವೇ ಕಾರಣ ಆಗಿದೀವಿ. ಈಗಿನ ಪೀಳಿಗೆ ಇವ್ರು ಏನ್ ಕುಡುಕರು ಆಗಿದ್ದಾರೆ, ಗುಟ್ಕ ಹಾಕುರು ಇದಾರೆ, ಅದಕ್ಕೆ ಕಾರಣ ನಾವೇ, ಹಿರಿಯವರೇ ಆಗಿದೀವಿ. ಅಂದ್ರೆ ಮನೆಯಲ್ಲಿದ್ದವ್ರಿಗೆಲ್ಲ ಕೈ ತುಂಬಾ ಕೆಲಸ ಆಗ್ಬೇಕು, ಸ್ವಲ್ಪ ಕಷ್ಟ ಪಡಬೇಕು, ನಮ್ಮಲ್ಲಿ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸ್ಕೋಬೇಕು, ಬಂದಂತ ಸಂಪನ್ಮೂಲಗಳನ್ನ ಸರಿಯಾಗಿ ಅದನ್ನ ಉಪಯೋಗ ಮಾಡ್ತಕ್ಕಂತ ಒಂದು ಮನೋಧರ್ಮ ಮನೋಶಕ್ತಿ ನಾವೆಲ್ಲ ಬೆಳೆಸಬೇಕಾಗಿದೆ. ನಿಮ್ಮ ಫೋನ್ ಸಂಖ್ಯೆ ಹೇಳಿ, ಯಾರಾದ್ರೂ ನಿಮ್ಮ ಹತ್ರ ಸಲಹೆ ಸೂಚನೆಗಳನ್ನ ಕೇಳೋದಾಯ್ತು, ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತಕ್ಕಂಥ ವಿಚಾರ ತಿಳ್ಕೋಬೇಕಾಗಿತ್ತು ನಿಮ್ಮ ವಿಚಾರವನ್ನು ತಂದಾಗ, ನಿಮ್ಮ ಸಂಖ್ಯೆ ಹೇಳಿ, ಫೋನ್ ಸಂಖ್ಯೆ ರೈತರಿಗೆ. ಸರ್, 9 4 9 6 3 7 2 8 9. ಮತ್ತೆ ಇಂಗ್ಲೀಷ್ನಲ್ಲಿ ಇನ್ನೊಂದು ಸರಿ ಹೇಳ್ತೀನಿ, 9 4 4 9 6 3 7 2 8 9 ನಮ್ಮ ಮೊಬೈಲ್ ಸಂಖ್ಯೆ. ಒಳ್ಳೇದು ಕಲ್ಯಾಣ್ ಮಂಡಲ್ ಅವರೇ, ನಿಮ್ಮ ವಿಚಾರ ಹಂಚಿಕೊಂಡಿದ್ದೀರಿ. ನಿಮ್ಮ ಹಾಗೆ ರೈತರು ಎಲ್ಲ ನಿಮ್ಮ ಕ್ಯಾಂಪ್ ಅಲ್ಲಿ ಕ್ಯಾಂಪ್ನಿಂದ ಪ್ರಾರಂಭ ಆಗಬೇಕಾಗಿದೆ, ನಂತರ ಹಳ್ಳಿಗೆ ಹೋಗಬೇಕು, ಹಳ್ಳಿಯಿಂದ ಪಟ್ಟಣಗಳಿಗೆ ಸಾವಯವ ಉತ್ಪನ್ನಗಳು ತಲುಪಬೇಕಾಗಿದೆ. ಮನೆ ಹಿಂದೆ ಮುಂದೆ ಗಾರ್ಡನ್ ಇದ್ದಂಥವ್ರು ಸಾವಯವ ರೀತಿಯೊಳಗೆ ಈಗಾಗಲೇ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೆಚ್ಚೆಚ್ಚು ಸಾವಯವ ರೀತಿಯೊಳಗೆ ನೈಸರ್ಗಿಕ ಕೃಷಿ ಕ್ರಾಂತಿ ಆಗಬೇಕಾಗಿದೆ. ರೈತರು ಇಂಥ ಒಂದು ವಿಚಾರವನ್ನು ಗಮನಿಸಲಿ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿಂಧನೂರು ತಾಲೂಕಿನ RH ಕ್ಯಾಂಪ್ ನಂಬರ್ 5 ರೈತರಾದ ಕಲ್ಯಾಣ್ ಕುಮಾರ್ ಮಂಡಲ ಅವರ ನೈಸರ್ಗಿಕ ಕೃಷಿ ಅನುಭವಗಳನ್ನು ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಹತ್ತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಅವರಿಂದ ಮಾಹಿತಿ. ಈ ವರ್ಷದಲ್ಲಿ ಹತ್ತಿ ಕ್ಷೇತ್ರ ಜಾಸ್ತಿ ಆಗಿದೆ. ಕಾರಣ ಏನಪ್ಪ ಅಂತಂದ್ರೆ, ಕಳೆದ ವರ್ಷ ನಮ್ಮ ರೈತರು ಸ್ವಲ್ಪ ಹೆಚ್ಚಿನ ಬೆಲೆಯನ್ನು ನೋಡಿದ್ರು, ಅಂದ್ರೆ ಆವರೇಜ್ 8-10,000 ಪರ್ ಕ್ವಿಂಟಲ್. ಸೊ ಹಂಗಾಗಿ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಅದು ಅಂಕಿಅಂಶ ಬಂದಿಲ್ಲ, ಒಂದು 25-30% ಏರಿಯಾ ಇನ್ಕ್ರೀಸ್ ಆಗಿದೆ ನಾರ್ಮಲ್ ನಮ್ಮ ಹತ್ತಿ ಬೆಳೆಗಿಂತ. ಅಂದರೆ ಯಾರ್ಯಾರು ರೈತರು ತೊಗರಿ ಬೆಳೀತಿದ್ರೋ ಅವರೆಲ್ಲ ಸ್ವಲ್ಪ ಹತ್ತಿಗೆ ಹೋಗಿದ್ರೆ, ಹಂಗಾಗಿ ಒಂದು 25% ಕ್ಷೇತ್ರ ಇನ್ಕ್ರೀಸ್ ಆಗಿದೆ ಈ ವರ್ಷ ಈ ಭಾಗದಲ್ಲಿ ನಮ್ಮ ರಾಯಚೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ. ಮತ್ತು ಈ ಜಿಲ್ಲೆಯಲ್ಲಿ ಮುಂಗಾರು ಸ್ವಲ್ಪ ತಡವಾಗಿ ಆರಂಭ ಆಯಿತು. ಅಂದರೆ ಮೇ ತಿಂಗಳಲ್ಲಿ ಸ್ವಲ್ಪ ಮಳೆಗಳು ಬಂದವು, ಆ ಮಳೆಗಳಿಗೆ ಕೆಲವು ರೈತರು ಒಂದು 10-15% ರೈತರು ರಿಸ್ಕ್ ತಗೊಂಡು ಬಿತ್ತುಬಿಟ್ರು. ಸೊ ಮೇ ತಿಂಗಳ ಕೊನೆ 3ನೇ ವಾರ 4ನೇ ವಾರ ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ. ಸೊ ಹಂಗಾಗಿ ಬಹುತೇಕ ರೈತರು ಅಲ್ಲಿ ಆ ಬಿತ್ತಿರ್ತಕ್ಕಂಥ ರೈತರು ಕೆಡಿಸಿ ಮತ್ತೆ ಜುಲೈ 1ನೇ ವಾರ ಮತ್ತೆ 2ನೇ ಬಿತ್ತನೆ ತಗೊಂಡ್ರು. ಅವರಿಗೆ ಅಲ್ಲಿ 1ನೇ ಬಿತ್ತನೆ ಲಾಸ್ ಆಯಿತು. ಸೊ ಕೆಲವು ರೈತರು ಜುಲೈ 1ನೇ ವಾರನೇ ಬಿತ್ತರು. ಸೊ ಅಂಥ ರೈತರು ಈಗ ಆ್ಯಸ್ ಆನ್ ಟುಡೇ ಸುಮಾರು 3 ತಿಂಗಳ ಬೆಳೆ ಇದೆ, 80-90 ದಿವಸದ ಬೆಳೆ. ಸೊ ಇದರಲ್ಲಿ ಏನಪ್ಪ ಅಂತ ಅಂದರೆ ಗೊಬ್ಬರದ ನಿರ್ವಹಣೆ, ರಾಸಾಯನಿಕ ಗೊಬ್ಬರ ನಿರ್ವಹಣೆ. ಬಹುತೇಕ ರೈತರು ಯಾರು ಹೆಂಡೆ ಗೊಬ್ಬರ ಹಾಕ್ತಾ ಇಲ್ಲ. ಅದೊಂದು ಮುಖ್ಯವಾಗಿ ಒಂದು ಡಿಸ್ಅಡ್ವಾಂಟೇಜ್. ಯಾರ್ಯಾರು ಹೆಂಡೆ ಗೊಬ್ಬರ ಹಾಕೋದಿಲ್ಲ. ಈಗ ಜಸ್ಟ್ ಒಬ್ಬ ರೈತರು ನಮ್ಮ ಸಾಹೇಬ್ರನ್ನ ಕೇಳ್ತಾ ಇದ್ರು, ಸಾವಯವ ಸ್ಥಿತಿಯಲ್ಲಿ ನಾವು ಹತ್ತಿಯನ್ನು ಬೆಳಿಬಹುದಾ ಅಂತಂದು. ಖಂಡಿತ ಬಿಟಿ ಹತ್ತಿ ಒಂದು ಹೈಬ್ರಿಡ್ ತಳಿ ಆದ್ರಿಂದ ಕಂಪ್ಲೀಟ್ ಸಾವಯವದಲ್ಲಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದು ಸಮಗ್ರವಾಗಿ ಅಂದರೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತಂದು ಏನು ಹೇಳ್ತೀವಿ, ಒಂದು 50% ಸಾವಯವದಲ್ಲಿ, ಒಂದು 50% ರಾಸಾಯನಿಕದಲ್ಲಿ ಬೆಳಿಬಹುದು. ಮತ್ತು ಗೊಬ್ಬರ ನಿರ್ವಹಣೆ ಭಾಳ ಇಂಪಾರ್ಟೆಂಟ್. ಸೊ ನಮ್ಮ ರೈತರು ಬಹುತೇಕ, ನಾವು ಎಷ್ಟೋ ಜನ ರೈತರು ನೋಡ್ತಾ ಇದ್ದೀವಿ. ಮೊನ್ನೆನೂ ಎಲ್ಲ ಒಂದು 2 ಹೋಬಳಿಯಲ್ಲಿ 2 ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ವಿ. ಈ ಪೊಟ್ಯಾಷ್ ಅನ್ನೋ ಗೊಬ್ಬರನ ಯಾರೂ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ. ಸೊ ಫಸ್ಟು ಒಂದು ಯೂರಿಯಾ DAP ಹಾಕ್ಬಿಡ್ತಾರೆ, ಆಮೇಲೆ 2ನೇ ಗೊಬ್ಬರ ಒಂದು ಸ್ವಲ್ಪ ಯೂರಿಯಾ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಸಿಕ್ಕಿದ್ರೆ ಹಾಕ್ಬಿಡ್ತಾರೆ 10-26 ಅಂಥದ್ದು. ಕರೆಕ್ಟಾಗಿ 50 ದಿವಸದ ಬೆಳೆ ಇದ್ದಾಗ ಅಂದರೆ ಬಿತ್ತಿ ಒಂದೂವರೆ ತಿಂಗಳು 50 ದಿವಸ ರೀಚ್ ಆದಾಗ ಒಂದು ಸಮತೋಲನ ಪ್ರಮಾಣದಲ್ಲಿ ಸಾರಜನಕ ಮತ್ತು ಪೊಟ್ಯಾಷ್ ಭಾಳ ಇಂಪಾರ್ಟೆಂಟ್ ಹತ್ತಿ ಬೆಳೆಗೆ. ಒಂದು ಎಕರೆಗೆ ಆ ಟೈಮಲ್ಲಿ ಒಂದು ಚೀಲ ಯೂರಿಯಾ, ಒಂದು 30 kg ಪೊಟ್ಯಾಷ್ ಬೇಕು ಬೆಳೆಗೆ. ಆದರೆ ಈ ವರ್ಷ ನಮ್ಮ ರೈತರಿಗೆ ಇನ್ನೊಂದು ಸಮಸ್ಯೆ ಏನಪ್ಪ ಬಂತು ಅಂದರೆ ಮಾರುಕಟ್ಟೆಯಲ್ಲಿ ಪೊಟ್ಯಾಷ್ ಸಿಗ್ತಾ ಇಲ್ಲ ಅಂತ. ಪೊಟ್ಯಾಷ್ ಕೊರತೆ ಯಾಕಾಯ್ತಪ್ಪ ಅಂತಂದರೆ ಅದು ರಷ್ಯಾ ಯುಕ್ರೇನ್ ಯುದ್ಧ, ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು, ಕಾಲಕ್ರಮಕ್ಕೆ ಅದು ಆಗಲಿಲ್ಲ, ಹಂಗಾಗಿ ಪೊಟ್ಯಾಷ್ ಕೊರತೆ ಬಂತು. ಆದರೂ ಸಹ ಇನ್ನು ಕೆಲವು ಈ ಕಾಂಪ್ಲೆಕ್ಸ್ ಮುಖಾಂತರ ಕೊಡೋ ಗೊಬ್ಬರಗಳಿರ್ತವೆ, ಅದು ಸಿಗದೇ ಇದ್ದಾಗ ಮತ್ತೆ ನಮ್ಮ ಇನ್ನೊಂದು ಮ್ಯಾನೇಜ್ಮೆಂಟ್ ಅಂದರೆ ಸಿಂಪರಣೆ ಮುಖಾಂತರ ಗೊಬ್ಬರ ಕೊಡೋದು. ಸೊ ಅವೆಲ್ಲ ಸಿಗ್ತವೆ, ಅದರಿಂದ ಆದರೂ ನಾವು ಮ್ಯಾನೇಜ್ ಮಾಡ್ಕೋಬೋದು. ಆದರೆ ನಾನು 50 ದಿವಸದಲ್ಲಿ ಸಾರಜನಕ ಪೊಟ್ಯಾಷ್ ಹೇಳದ್ನಲ್ಲ, ಅದು ಭಾಳ ಇಂಪಾರ್ಟೆಂಟು. ಆದರೆ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಈ ಬಿತ್ತಿದ 1 ತಿಂಗಳ ತನಕ ಯಾರೂ ಗೊಬ್ಬರ ಕೊಡೋದಿಲ್ಲ. ಅದು ಕೆಲವರು ಮಳೆ ಹಿಡ್ಕೊಂಡ ಮೇಲೆ 50-60 ದಿವಸದವರೆಗೂ ಮೂಲ ಗೊಬ್ಬರ ಕೊಟ್ಟಿರೋದಿಲ್ಲ. ಸೊ ಹಂಗಾಗಿ ಆ 50 ದಿವಸದಲ್ಲಿ 1ನೇ ಗೊಬ್ಬರ ಕೊಡ್ತಾ ಇದ್ದೀವಿ ಅಂತಂದರೆ ನಿಮಗೆ 50 ದಿವಸದ ಮಟ್ಟಿಗೆ ಬೆಳವಣಿಗೆ ಕುಂಠಿತ ಆಗ್ತದೆ. ನಾವು ಚಿಕ್ಕ ಮಗುನ ಸಾಕ್ದಂಗೆ ಈ 1.5 ತಿಂಗಳ 50 ದಿವಸದ ಇದು ಏನಿರ್ತದೆ ಪಿರಿಯಡ್ ಅವಧಿ, ಆ ಅವಧಿಯಲ್ಲಿ ಹತ್ತಿ ಬೆಳೆನ ನಾವು ಮಗು ಸಾಕ್ದಂಗೆ ಸಾಕಬೇಕು. ಅಂದರೆ ಆ ಟೈಮ್ಗೆ ಮೂಲ ಗೊಬ್ಬರವಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಪ್ರಮಾಣ ಗೊಬ್ಬರ ಕೊಡಬೇಕು. ಅದಾದಮೇಲೆ 25 ದಿವಸಕ್ಕೆ ಒಂದು ಅಥವಾ 50 ದಿವಸದ ಮ್ಯಾಕ್ಸಿಮಮ್. 50 ದಿವಸದಿಂದ ನಿಮಗೆ 2 ತಿಂಗಳ ಗ್ರೋತ್ ಚೆನ್ನಾಗಿರ್ತದೆ, ಗ್ರ್ಯಾಂಡ್ ಗ್ರೋತ್ ಅಂತೀವಿ. ಅಂದರೆ ಬೆಳವಣಿಗೆ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿಂದ 2ನೇ ತಿಂಗಳಿಂದ ಅಪ್ ಟು 4ನೇ ತಿಂಗಳವರೆಗೂ. ಸೊ ಆ ಟೈಮಲ್ಲಿ ನಿಮ್ಮ ಕಾಯಿ ಕಚ್ಚೋದು, ಹೂವಾಡೋದು, ಕಾಯಿ ಬಲಿಯೋದು ಎಲ್ಲ ಅವಧಿಗಳು ಅಲ್ಲೇ ಬಂದ್ಬಿಡ್ತವೆ. ಸೊ ಆ ಟೈಮಲ್ಲಿ ನಾವು ಗೊಬ್ಬರ ನಿರ್ವಹಣೆ ಕರೆಕ್ಟಾಗಿ ಮಾಡಬೇಕು. ಅಂದರೆ 50 ದಿವಸಕ್ಕೆ ಬಂದಾಗ ನಾವು ಕರೆಕ್ಟಾಗಿ ಯೂರಿಯಾ ಪೊಟ್ಯಾಷ್ ಇದು ಬೇಡ, DAP ಬೇಡ. DAP ನೀವು ಮೂಲ ಗೊಬ್ಬರವಾಗಿ ಕೊಟ್ಟಿರ್ತೀರಿ, ಒಂದ್ಸಲ ಕೊಟ್ಟರೆ ಸಾಕು. ಆದರೆ ಸಾರಜನಕ ಮತ್ತು ಪೊಟ್ಯಾಷ್ ಅನ್ನೋದು ಭಾಳ ಇಂಪಾರ್ಟೆಂಟು. ನೀವು ಬರೀ ಯೂರಿಯಾ ಪೊಟ್ಯಾಷ್ ಮತ್ತು DAP ಇನ್ನೊಂದು ಚೀಲ 50 ದಿವಸದಲ್ಲಿ ಕೊಟ್ಟಾಗ ಗಿಡ ವೀಕ್ ಆಗ್ತದೆ, ಆಮೇಲೆ ನೀವೇ ಕಂಪ್ಲೇಂಟ್ ಹೇಳ್ತೀರಿ ಮೊಗ್ಗು ಫಲ ಎಲ್ಲ ಉದುರ್ತಾ ಇದೆ ಅಂತ. ನೀವು ಪೊಟ್ಯಾಷ್ ಯಾವಾಗ ಕರೆಕ್ಟ್ ಪ್ರಮಾಣದಲ್ಲಿ ಬೆಳೆಗೆ ಸಿಗೋದಿಲ್ವೋ ಆವಾಗ ಬೆಳೆ ವೀಕ್ ಆಗಿಬಿಟ್ಟು ಫಲ ಹಿಡ್ಕೊಳ್ಳೋ ಶಕ್ತಿ ಕಳ್ಕೊಳ್ತದೆ. ಸೊ ಅವಾಗ ಉದುರೋಗ್ತದೆ. ಮೊದಲಿತ್ತು ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ನಮ್ಮ ಭಾಗದಲ್ಲಿ ಪೊಟ್ಯಾಷ್ ಕೊರತೆ ಇಲ್ಲ, ಹಂಗಾಗಿ ಪೊಟ್ಯಾಷ್ ಆಗದೇ ಇದ್ರೂ ನಡೆಯುತ್ತೆ. ಇವಾಗ ಹಂಗೆ ನಡೆಯೋದಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಆವಾಗಲೇ ಒಂದು 8-10 ವರ್ಷದಿಂದ ನಮ್ಮ ಭೂಮಿಯಲ್ಲಿ ಎಲ್ಲ ಕಡೆ ಪೊಟ್ಯಾಷ್ ಕೊರತೆ ಐತೆ, ನೀವು ರಾಸಾಯನಿಕ ಗೊಬ್ಬರದ ಮುಖಾಂತರ ಪೊಟ್ಯಾಷ್ ಕೊಟ್ಟಾಗಲೇ ನಾವು ಹತ್ತಿ ಬೆಳೆನ ಕರೆಕ್ಟಾಗಿ ತಗೊಳ್ಳೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಲಘು ಪೋಷಕಾಂಶಗಳ ನಿರ್ವಹಣೆ ಯಾರೂ ಮಾಡೋದಿಲ್ಲ. ನೀವು ಹತ್ತಿ ಕಾಯಿ ಬಲಿಯೋ ಟೈಮಲ್ಲಿ ಲಘು ಪೋಷಕಾಂಶಗಳ ಕೊರತೆ ಏನಾದರೂ ಇದೆಯಪ್ಪ ಬೆಳೆಗೆ ಅಂತ ಅಂದರೆ ಹತ್ತಿ ಕರೆಕ್ಟಾಗಿ ಒಡೆಯೋದಿಲ್ಲ, ಸರಿಯಾಗಿ ಒಡೆಯೋದಿಲ್ಲ. ಯಾವಾಗ ಸರಿಯಾಗಿ ಒಡೆಯೋದಿಲ್ಲೋ ಅದು ಬೋರಾನ್ ಡಿಫಿಷಿಯನ್ಸಿಯಿಂದ. ಬೋರಾನ್ ಕೊರತೆ ಇದೆಯಪ್ಪ ಅಂತಂದರೆ ಹತ್ತಿ ಸರಿಯಾಗಿ ಒಡೆಯೋದಿಲ್ಲ. ಆದ್ದರಿಂದ ಲಘು ಪೋಷಕಾಂಶಗಳನ್ನು ಕೊರತೆಯನ್ನು ಸಹ ನಾವು ನೀಗಿಸ್ಕೋಬೇಕು. ಹೆಂಗಪ್ಪ ಮಾಡಬೇಕು? ನಾವು ಎಂಡೆ ಗೊಬ್ಬರ ಕೊಟ್ಟಿರೋದಿಲ್ಲ, ಲಘು ಪೋಷಕಾಂಶಗಳನ್ನು ಭೂಮಿ ಕೊಟ್ಟಿರೋದಿಲ್ಲ. ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳು ಸಹ ಸಿಂಪರಣೆ ಮುಖಾಂತರ ಕೊಡೋ ಬಂದಿದ್ದಾವೆ. ಅದನ್ನು ಕರೆಕ್ಟಾಗಿ ಒಂದು ಎರಡು ಸಲ ಸಿಂಪರಣೆ, ಒಂದು ಬೆಳೆ 75 ದಿವಸದಲ್ಲಿ ಇದ್ದಾಗ ಒಂದು ಸಲ, ಮತ್ತು 90 ದಿವಸದಲ್ಲಿ ಒಂದು 15 ದಿವಸ ಬಿಟ್ಕೊಂಡು ಈ ಲಘು ಪೋಷಕಾಂಶಗಳ ಸಿಂಪರಣೆ. ಅಂದರೆ ಆ ಲಘು ಪೋಷಕಾಂಶಗಳು ಲಿಕ್ವಿಡ್ ಇದರಲ್ಲೂ ಬರ್ತದೆ, ಮತ್ತು ಅರಳು ರೂಪದಲ್ಲೂ ಬರ್ತದೆ. ಸೊ ಅರಳು ರೂಪದಲ್ಲಿ ಬರೋದಾದರೆ 1 ಲೀಟರ್ ನೀರಿಗೆ 4 ಗ್ರಾಮ್ ಹಾಕ್ಕೊಂಡು, ಅಂದರೆ 20 ಲೀಟರ್ ಟ್ಯಾಂಗ್ ಒಂದು 80 ಗ್ರಾಮು. ಈ ಲಿಕ್ವಿಡ್ ಫಾರ್ಮುಲೇಷನಲ್ಲಿ ಬಂದರೆ ಒಂದು 80 ML 1 ಲೀಟ್ರಿಗೆ ಒಂದು ಟ್ಯಾಂಕಿಗೆ ಹಾಕ್ಕೊಂಡು 20 ಲೀಟರ್ ಟ್ಯಾಂಕನ್ನು ಸಿಂಪರಣೆ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ನೀಗಿಸ್ಕೋಬೋದು. ಮತ್ತು ಇನ್ನೊಂದು ಮುಖ್ಯವಾದ ಸಮಸ್ಯೆ ಏನಪ್ಪ ನಮ್ಮ ಹತ್ತಿ ಬೆಳೆಯಲ್ಲಿ ಏನಂತಂದರೆ, ಎಲೆ ಕೆಂಪು ರೋಗ, ತಾಮ್ರದ ರೋಗ ಅಂತಾರೆ ಎಲೆ ಕೆಂಪು ರೋಗ. ಇದು ಕೆಲವರು ಕನ್ಫ್ಯೂಸ್ ಮಾಡ್ಕೊತಾರೆ, ಈ ರಸ ಹೀರೋ ಕೀಡೆ ಹಸಿರುಳ ಇರ್ತದಲ್ಲ, ತ್ರಿಪ್ಸು ಹಸಿರುಳ, ಅದು ಸ್ಕ್ರೇಪ್ ಮಾಡಿ ರಸ ಹೀರ್ಕೊಂಡಿದ್ರು ಸಹ ಎಲೆ ಕೆಂಪಾಗ್ತದೆ. ನಾವು ಅದನ್ನೇನಂತೀವಿ, ಕೀಟದಿಂದ ಆಗಿರೋ ಕೆಂಪು ಅಂತ. ಅದನ್ನು ನಾವು ಈ ಗೊಬ್ಬರದ ಕನ್ಫ್ಯೂಸ್ ಮಾಡ್ಕೊತಾರೆ ನಮ್ಮ ರೈತರು. ಸೊ ಗೊಬ್ಬರದಿಂದ ಆಗೋ ಕೆಂಪು ಬೇರೆ, ಈ ರಸ ಇರೋ ಕೀಡೆಯಿಂದ ಆಗೋ ಕೆಂಪು ಬೇರೆ. ಸೊ ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರದು. ರಸ ಇರೋ ಕೀಡೆಯಿಂದ ಕೆಂಪಾಗಿದೆಯಪ್ಪ ಅಂತಂದರೆ ನಾವು ಒಂದು ಕೀಟನಾಶಕ ಹೊಡೆದು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಈಗ ನಮ್ಮ ಈ ಮೇಯ್ನ್ ಕೆಂಪು ರೋಗ ಯಾವುದರಿಂದ ಬರ್ತದಪ್ಪ ಅಂದರೆ, ನಮ್ಮ ಹೊಲದಲ್ಲಿ ಸಾಕಷ್ಟು ಸಾರಜನಕ ಮತ್ತು ಮೆಗ್ನೀಷಿಯಂ ಕೊರತೆ ಇದ್ದಾಗ. ಈಗ ಬಹುತೇಕ ಆಲ್ಮೋಸ್ಟ್ ಆಲ್ ಎಲ್ಲ ಹೊಲದಲ್ಲೂ ಸಾರಜನಕದ ಕೊರತೆ ಐತೆ, ಮೆಗ್ನೀಷಿಯಂ ಕೊರತೆ ಐತೆ. ಯಾಕಂದರೆ ಮೆಗ್ನೀಷಿಯಂನ ನಾವು ಗೊಬ್ಬರವಾಗಿ ಯಾವತ್ತೂ ಹಾಕಿಲ್ಲ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದು ಬೆಳೆದು ಬೆಳೆದು ಮೆಗ್ನೀಷಿಯಂ ಅನ್ನೋ ಒಂದು ವಸ್ತುವಿನ ಭೂಮಿಗೆ ಸೇರಿಸದೆ ಮೆಗ್ನೀಷಿಯಂ ಕೊರತೆ ಕಂಡು ಬಂದೈತೆ. ಸಾಮಾನ್ಯವಾಗಿ ಕಂಡು ಬಂದು ಅದು ಕೆಂಪು ಬಂದೇ ಬರ್ತದೆ ಮೆಗ್ನೀಷಿಯಂ ಕೊರತೆ ಇದ್ದಾಗ. ಸೊ ಅದನ್ನು ಹೆಂಗಪ್ಪ ನಾವು ಹೋಗಲಾಡಿಸ್ಬೇಕು? ಮತ್ತು ಇನ್ನೊಂದು ಏನಂದರೆ, ಲಘು ಪೋಷಕಾಂಶಗಳು ಕೊರತೆ ಇದ್ದಾಗಲೂ ಎಲೆ ಕೆಂಪಾಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಕಪ್ಪು ಭೂಮಿಗೂ ಕೆಂಪು ಭೂಮಿಯಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಕೆಂಪು ಭೂಮಿಯಲ್ಲಿ ಕೆಂಪು ರೋಗ ಜಾಸ್ತಿ ಬರ್ತದೆ ಕಪ್ಪು ಭೂಮಿ ಕಂಪೇರ್ ಮಾಡಿದಾಗ. ಯಾಕಂದರೆ ಕೆಂಪು ಭೂಮಿಯಲ್ಲಿ ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರೋದಿಲ್ಲ. ಸೊ ಹಂಗಾಗಿ ಸೊ ಈ ಎಲ್ಲ ಕೊರತೆಗಳನ್ನು ಹೆಂಗಪ್ಪ ನೀಗಿಸ್ಬೇಕು ಅಂತಂದರೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ, ತಡ ಬಿತ್ತನೆ ಆಗಬಾರ್ದು. ನೀವು ಆಗಸ್ಟ್ ತಿಂಗಳು ಬಿತ್ತನೆ ಮಾಡಿದ್ರೆ ಡೆಫಿನೆಟ್ಟಾಗಿ ನಿಮ್ಮ ಬೆಳೆ ಕೆಂಪು ರೋಗಕ್ಕೆ ತುತ್ತಾಗ್ತದೆ. ಅದಕ್ಕೆ ಹೇಳೋದು, ಯಾವಾಗಲೂ ತಡ ಬಿತ್ತನೆ ಆಗಬಾರ್ದು ಹತ್ತಿಯಲ್ಲಿ. ಈ ಭಾಗದಲ್ಲಿ ಜುಲೈ ಮೊದಲನೇ ವಾರ, ಅಂದರೆ ನಾವು ಹೇಳೋದು ನೀರಾವರಿ ಪ್ರದೇಶ ಆದರೆ ಜೂನ್ ಮೊದಲನೇ ವಾರ ಬಿತ್ತಬಿಡ್ರಿ ಅಂತ ಹೇಳ್ತೀವಿ, ಆದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಅದು ಆಗೋದಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಮಳೆಯದು ಏರುಪೇರು ಇರ್ತದೆ. ಹಂಗಾಗಿ ಜುಲೈ ಮೊದಲನೇ ವಾರ ಬಿತ್ತಿದ್ರೆ ಸ್ವಲ್ಪ ಮಟ್ಟಿಗೆ ನಾವು ಹತ್ತಿನ ಈ ಕೆಂಪು ರೋಗದಿಂದ ಪಾರಾಗಬಹುದು. ಆದರೆ ತಡ ಬಿತ್ತನೆ ಆಗಸ್ಟ್ ಎರಡನೇ ವಾರ ಮೂರನೇ ವಾರದ ತನಕ ಬಿತ್ತಿದ್ರೆ ಡೆಫಿನೆಟ್ ಆಗಿ ಎಲೆ ಕೆಂಪು ರೋಗ ಬರ್ತದೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಏನಪ್ಪ ಅಂತಂದರೆ, ಸಿಂಪರಣೆ ಮುಖಾಂತರ ನಾವು ನೀಗಿಸ್ಕೋಬೇಕು. ಈಗ ನೀವು ತಡ ಬಿತ್ತನೆ ಆಗ್ತಾ ಇದೆಯಪ್ಪ ಅಂತಂದರೆ, ಭೂಮಿಗೆ ಪ್ರತಿ ಒಂದು ಎಕರೆಗೆ 10 kg ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಭೂಮಿಗೆ ಸೇರಿಸ್ಬೇಕು. ನೀವು ತಡ ಬಿತ್ತನೆ ಮಾಡ್ತಾ ಇರೋದಂತೂ ನಿಜ. ಸೊ ಅಂಥ ಟೈಮಲ್ಲಿ ನಾವು ಎಲೆ ಕೆಂಪು ರೋಗ ನಿರ್ವಹಣೆ ಮಾಡಬೇಕಪ್ಪ ಅಂತಂದರೆ, ಭೂಮಿಗೂ ಸಹ ಒಂದು 10 kg ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಭೂಮಿಗೆ ಸೇರಿಸ್ಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ನಾನು ಮೊದಲೇ ಹೇಳ್ದಂಗೆ ಸಾಕಷ್ಟು ಕೊರತೆ ಇದೆ, ಅದನ್ನು ನೀಗಿಸ್ಕೋಬೇಕು. ಮತ್ತು ಬೆಳೆ 60 ದಿವಸಕ್ಕೆ ಬಂದಾಗ, ಅಂದರೆ 2 ತಿಂಗಳು ಬೆಳೆ ಇದ್ದಾಗ, ಒಂದು ಈ ನೀವು 1 kg ಪಾಕೆಟ್ 19 ನೋಡಿದ್ದೀರಲ್ಲ, 19 19 19 3 19, ಸೊ ಅದನ್ನು ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟ್, ಅದು 1 kg ಪಾಕೆಟಲ್ಲಿ ಬರ್ತದೆ. ಅದನ್ನು 10 ಗ್ರಾಮ್ನಷ್ಟು 1 ಲೀಟ್ರಿಗೆ, ಅಂದರೆ 20 ಲೀಟ್ರ್ ಟ್ಯಾಂಕಿಗೆ 19 200 ಗ್ರಾಮ್, ಮೆಗ್ನೀಷಿಯಂ ಸಲ್ಫೇಟ್ 200 ಗ್ರಾಮ್, ಅದನ್ನು ಬೆರೆಸ್ಕೊಂಡು ಸ್ಪ್ರೇ ಮಾಡಬೇಕು. ಅಂದರೆ 3 ಟೈಮಲ್ಲಿ ಸ್ಪ್ರೇ ಮಾಡಬೇಕು. ನಿಮಗೆ ಖರ್ಚೇನು ಜಾಸ್ತಿ ಬರಲ್ಲ, ಎರಡೂ ಸೇರಿ ಒಂದು ಸ್ಪ್ರೇಗೆ 350 ರೂಪಾಯಲ್ಲೇ ಮುಗಿದೋಗ್ತದೆ 1 ಎಕರೆಗೆ. ಸೊ ಆ ಥರ 3 ಸಲ ಮಾಡಬೇಕು 15 ದಿವಸದ ಇಂಟರ್ವಲಲ್ಲಿ. ಅಂದರೆ 60 ದಿವಸಕ್ಕೆ ಒಂದು ಸಲ ಸ್ಪ್ರೇ ಮಾಡಿದಾಗ, ಮತ್ತೆ 75 ದಿವಸ, ಮತ್ತೆ 90 ದಿವಸ. ಈ ಥರ ಮಾಡಿದ್ರೆ ನೀವು ಎಲೆ ಕೆಂಪು ರೋಗವನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡ್ಬೋದು. ಮತ್ತು ಅದರಿಂದ ಇನ್ನೂ ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ನೀವು ಒಂದು ಭೂಮಿಗೆ ಗೊಬ್ಬರ ಕೊಟ್ಟಿರ್ತೀರಿ, ಆವತ್ತಿನ ದಿವಸ ಸಾಕಷ್ಟು ದೊಡ್ಡ ಮಳೆ ಆಗ್ತದೆ, ಕೊಟ್ಟ ಗೊಬ್ಬರ ಎಲ್ಲ ಕೊಚ್ಕೊಂಡು ಹೋಗ್ತದೆ. ಸೊ ಇಮಿಡಿಯೇಟ್ ಆಗಿ ಈ ಸ್ಪ್ರೇಗಳು ಕಾಪಾಡ್ತದೆ ನಿಮ್ಮ ಬೆಳೆನ. ಸೊ 60 ದಿವಸದಲ್ಲಿ ನೀವು ಗೊಬ್ಬರ ಭೂಮಿ ಕೊಟ್ಟಾಗ ಅದು ಕೊಚ್ಕೊಂಡು ಹೋಗೈತಪ್ಪ ಅಂದರೆ ಇಮಿಡಿಯೇಟ್ ಆಗಿ ನಿಮ್ಮ ಬೆಳೆನ ಕಾಪಾಡೋದು ಸಿಂಪರಣೆ ಮುಖಾಂತರ ಕೊಡೋ ಗೊಬ್ಬರನೇ. ಸೊ ಹಂಗಾಗಿ ಈ ಸಿಂಪರಣೆ ಅನ್ನೋದು ಇಷ್ಟು ಅಡ್ವಾಂಟೇಜ್ ಇದೆ. ಮತ್ತೆ ಬೆಳವಣಿಗೆನೂ ಚೆನ್ನಾಗಾಗ್ತದೆ, ಮತ್ತೆ ಫಲ ಉದುರೋದಿಲ್ಲ, ಕೆಂಪು ಬರೋದಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪ ಅಂತಂದರೆ, ಬೆಳೆ 75-80 ದಿವಸ ಅಥವಾ 90 ದಿವಸಕ್ಕೆ ಬಂದಾಗ ಈ 19 ಥರನೇ ಇನ್ನೊಂದು ಗೊಬ್ಬರ ಬರುತ್ತದೆ ಸಿಂಪರಣೆ ಮುಖಾಂತರ ಕೊಡೋದು, 13-0-45 ಅಂತ ಹೇಳಿದಿರಿ. ಸೇಮ್ 19 ಥರನೇ, ಅದರಲ್ಲಿ ಫಾಸ್ಫರಸ್ ಒಂದು ಇರೋದಿಲ್ಲ, 13 ಸಾರಜನಕ ಇರ್ತದೆ, 45 ಪೊಟ್ಯಾಶ್ ಇರ್ತದೆ. ಸೊ ಅದನ್ನು ಯಾವಾಗಪ್ಪ ಸ್ಪ್ರೇ ಮಾಡಬೇಕು ಅಂದರೆ 75 ದಿವಸದಲ್ಲಿ ಅಥವಾ ಒಂದು 5 ದಿವಸ ಹೆಚ್ಚು ಕಡಿಮೆ, ಮತ್ತು ಒಂದು 90-95 ದಿವಸದಲ್ಲಿ ಒಂದ್ಸಲ. ಈ ಥರ ಮಾಡೋದ್ರಿಂದ ಕಾಯಿ ದಪ್ಪ ಆಗ್ತದೆ, ಕಾಯಿ ದಪ್ಪ ಆಗಿ ಹತ್ತಿ ಚೆನ್ನಾಗಿ ಒಡೆಯುತ್ತೆ. ಅಂದರೆ ನಮ್ಮ ಇವರು ಹೇಳ್ತಾ ಇದ್ರು ನಿಡಗುಂದಿ ಸಾಹೇಬರು, ನಮ್ಮ BT ಹತ್ತಿ ತಳಿಗಳಲ್ಲೆಲ್ಲ ಜವಾರಿ ಹತ್ತಿಗಳು ಕಂಪೇರ್ ಮಾಡಿದ್ರೆ ಬೋಲ್ ಸೈಜ್ ಗಾತ್ರ ಚೆನ್ನಾಗಿರ್ತದೆ ಅಂದರೆ. ನೀವು ಯಾವುದೇ BT ಹತ್ತಿ ತಳಿ ತಳ್ಕೊಳ್ರಿ, ಐದರ ಮೇಲೇ ಇರ್ತದೆ ಒಂದು ತೊಳೆನ ನಾವು ತೂಕ ಮಾಡಿದಾಗ 5 ಗ್ರಾಮ್ ಮೇಲೆ, ಅದೇ ಒಂದು ಇಂಡಿಕೇಶನ್ ನಿಮ್ಗೆ ಇಳುವರಿ ಜಾಸ್ತಿ ಬರಬೇಕಪ್ಪ ಅಂದರೆ 5 ಗ್ರಾಮ್ ಮೇಲ್ಪಟ್ಟು ಎಷ್ಟೇ ಇರಲಿ